ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಗ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಮೊದಲಿಗೆ ಮಳೆ ನೀರಿನ ಕೊಯ್ಲು ನಾಟಿ ಪದ್ಧತಿ ಕುರಿತು ಡಾಕ್ಟರ್ ಮಹಾಂತೇಶ್ ಜೋಗಿ ಅವರೊಡನೆ ಸಂದರ್ಶನ. ಇವೆರಡರ ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತ ಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 1044 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭೂಕಂಪ ಕಿಸೀ ಭೀ ವಕ್ತ ಆ ಸಕ್ತಾ ಹೈ, ಕ್ಯಾ ಆಪ್ ತಯಾರ್ ಹೈ? ಮುನಿ, ಬದಮಾಶ್ ರುಕ್ ತೋ. ಮುನಿ, ಮುನಿ, ಮಮ್ಮಿ, ಮೈ ಯಹಾಂ ಹೂಂ. ತಕ್ನೀಕಿ ಸಲಹಾ ಲೇಕರ್ ಘರ್ ಬನಾಯಾ, ಇಸ್ಲಿಯೇ ಆಜ್ ಹಮ್ ಸಲಾಮತ್ ಹೈ, ವರ್ನಾ. ಆಜ್ ಹೀ ಅಪ್ನಾ ಭೂಕಂಪ್ ಝೋನ್ ಜಾನಿಯೇ ಔರ್ ಕಿಸೀ ಸ್ಟ್ರಕ್ಚರಲ್ ಇಂಜಿನಿಯರ್ ಸೇ ಸಲಾಹ ಲೀಜಿಯೇ. ಭೂಕಂಪ್ ಮೇ ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್. ಆಪ್ಕೆ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಭಾರತ ಸರ್ಕಾರ. ನಮ್ಮ ಮನೆಗಳಲ್ಲಿ ನೀಲಿ ಮತ್ತು ಹಸಿರು ಬಣ್ಣದ ಕಸದ ಡಬ್ಬಿ ಇಡುತ್ತೇವೆ. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬದಲ್ಲೇ ಹಾಕುತ್ತೇವೆ. ವಿಂಗಡಿಸಿದ ಒಣ ಕಸವನ್ನು ಪಂಚಾಯಿತಿ ಗಾಡಿಗೆ ನೀಡುತ್ತೇವೆ. ಹಸಿ ಕಸವನ್ನು ಮನೆಯ ಹಂತದಲ್ಲಿ ಗೊಬ್ಬರವಾಗಿಸುತ್ತೇವೆ. ನಮ್ಮ ಗ್ರಾಮವನ್ನು ಕಸಮುಕ್ತ ಮಾಡಲು ಮಾಡುತ್ತೇವೆ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಏನ್ ನರೇಶ, ಏನೋ ಚಿಂತೆ ಮಾಡಕತ್ತಿಯಲ್ಲೋ? ಹೌದ್ ರಮೇಶ, ಊರಾಗ ವಯಸ್ಸಾದ ನಮ್ಮ ಅವ್ವ ಮನ್ಯಾಗ ಒಬ್ಬಕಿ ಅದಾಳ. ಅವಳಿಗೆ ಖರ್ಚಿಗೆ ಬೇಕಾದ ಹಣ ತಗೊಳಕ ಬ್ಯಾಂಕ್ ಆಗ್ಲಿ ಅಥವಾ ಎಟಿಎಂ ಆಗ್ಲಿ ಹೋಗಕ್ ಆಗ್ತಿಲ್ಲ. ಚಿಂತೆ ಮಾಡಬೇಡ, ಅಂಚೆ ಇಲಾಖೆ AEPS ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಹೊಸ ಸೇವೆ ಶುರು ಮಾಡ್ಯಾರೇನಪ್ಪ. ಯಾರಾದ್ರೂ ತಮ್ಮ ಯಾವುದೇ ಬ್ಯಾಂಕ್ ಖಾತೆಯಿಂದ ಹಣವನ್ನ ಮನೆ ಬಾಗಿಲಿಗೆ ಪಡೀಬಹುದು. ಹೌದಾ? ನಿಮ್ಮ ಮನೆ ಹತ್ತಿರದ ಅಂಚೆ ಕಚೇರಿಗೆ ಕರೆ ಮಾಡಿದ್ರೆ ಅಂಚೆ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಾರ. ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್ ಪಡೆದು ನಿಮಗೆ ಹಣ ಸಹಾಯ ಮಾಡ್ತಾರ. ನಾನ್ ಈಗಲೇ ಹಂಗಾರ ಅವ್ ಕರೆ ಮಾಡಿ ಅಂಚೆ ಕಚೇರಿಯಿಂದ AEPS ಮೂಲಕ ಹಣ ಪಡೆಯಕ್ ಹೇಳ್ತೇನಂತ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಓಹೋಹೋ, ಎಲ್ಲಿಗೆ ಹೊರಟ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭೂಕಂಪ ಆತೆ ಹೀ ಹೋ ಸಕೆ ತೋ ಖುಲಿ ಜಗೆ ಮೇ ಜಾಓ, ಔರ್ ಅಗರ್ ನಾ ಜಾ ಪಾಓ ತೋ ಜಲ್ದಿ ಸೇ ಕಿಸಿ ಟೇಬಲ್ ಯಾ ಠೋಸ್ ಚೀಜ್ ಕೆ ನೀಚೆ ಝುಕೋ, ಸರ್ ಕೋ ಢಕೋ, ಕಿಸಿ ಚೀಜ್ ಕೋ ಮಜಬೂತಿ ಸೇ ಪಕಡೋ, ಯಾ ಕಮರೆ ಕೆ ಕೋನೆ ಮೇ ಸರ್ ಢಕ್ ಕೆ ಖಡೆ ಹೋ ಜಾಓ. ಆಪ್ ಭೀ ಭೂಕಂಪ ಸೇ ಬಚನಾ ಸೀಖಿಯೆ, ತಯಾರಿ ಮೇ ಹೈ ಸಮಜ್ದಾರಿ. ಆಪ್ಕೆ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಭಾರತ ಸರ್ಕಾರ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ವರ್ಷ ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನು ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ರೂಪಾಯಿ ಕಂತನ್ನು ತುಂಬಿ 2 ಲಕ್ಷ ರೂಪಾಯಿಗಳ ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ, ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 90%. ರಾಯಚೂರು, ವಿಜಯಪುರ, ಕೊಪ್ಪಳ ಜಿಲ್ಲೆಗಳಲ್ಲಿ 80%, ಬಳ್ಳಾರಿ ಜಿಲ್ಲೆ ಒಳಗ 60% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಕೃಷಿ ತಾಂತ್ರಿಕ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ರೆಡ್ಡಿ ಅವರಿದ್ದಾರೆ. ಇವರನ್ನ ಮಾತಾಡಿಸಿ ನಾವು ಬಹಳ ಸಲ ಕೇಳ್ತಾ ಇರ್ತೇವೆ, ಮಳೆ ನೀರು ಕೊಯ್ಲು, ಮಳೆ ನೀರು ಕೊಯ್ಲು, ಮತ್ತೆ ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕು, ಅದನ್ನ ಪುನರ್ಭರ್ತಿ ಮಾಡಬೇಕು ಅಂತೇಳಿ. ಈ ವಿಷಯವಾಗಿ ವಿವರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ್ ರೆಡ್ಡಿ, ಈಗ ಈ ಮಳೆ ನೀರು ಕೊಯ್ಲು ಬಗ್ಗೆ ನಮ್ಮ ರೈತರು ಬಹಳ ಸಲ ಕೇಳ್ತಾ ಇರ್ತಾರೆ ಅಂತಂದ್ರೆ ಏನು ಮಳೆ ನೀರು ಕೊಯ್ಲು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಫಸ್ಟ್ ಆಫ್ ಆಲ್ ರೈತ ಬಂದ್ರದ ಎಲ್ಲರಿಗೆ ನಮಸ್ಕಾರ. ಈಗ ಮಳೆ ನೀರು ಕೊಯ್ಲು ಬಗ್ಗೆ ಅಂತಂದ್ರೆ, ಮಳೆ ನೀರು ಕೊಯ್ಲು ಅಂದ್ರೆ ಮೇಲ್ಛಾವಣಿಯಲ್ಲಿ ಅಂತ ಬಿದ್ದಂತ ನೀರು ನಾವು ಸಂಗ್ರಹಣ ಮಾಡಿ ಅದನ್ನ ನಾವು ಮತ್ತೆ ಮಳೆ ಬರಲಾದ ಟೈಮಲ್ಲಿ ಯೂಸ್ ಮಾಡ್ಕೋದಾಗ್ಲಿ, ಅದ ಮತ್ತೆ ಮಳೆ ಸ್ವಲ್ಪ ಡಿಲೇ ಆದ್ರೆ ಅಥವಾ ಮಳೆ ಬಹಳ ಲೇಟ್ ಆಗಿ ಬಂದ್ರ ಅಂತ ಟೈಮಲ್ಲಿ ನಾವೇನ್ ಮಾಡಬೇಕು, ಆ ನೀರು ನಾವು ಗಾರ್ಡನ್ ಬಿಡೋದಾಗ್ಲಿ ಅಥವಾ ಮನೆಗೆ ನಿಮ್ಮ ಡೇ ಟು ಡೇ ವರ್ಕ್ ಯೂಸ್ ಮಾಡೋದಾಗ್ಲಿ, ಅಲ್ಲಿ ನಮ್ಗೆ ಈ ನೀರು ಯೂಸ್ ಆಗುತ್ತೆ. ಈಗ ಮಳೆ ನೀರು ಕೊಯ್ಲು ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಮಳೆಗಾಲದಲ್ಲಿ ಮಳೆ ಬರ್ತಾ ಇರ್ತದೆ, ಅದು ಏನಾಗುತ್ತೆ ನಿಮ್ ಮೇಲ್ಛಾವಣೆ ಅಂದ್ರೆ ನಿಮ್ ಮನೆ ಫ್ಲೋರ್ ಮೇಲ್ಗಡೆ, ಈ ಮನೆ ಫ್ಲೋರ್ ಮೇಲ್ಗಡೆ ನೀರು ಬಿದ್ದಂತ ನೀರು ಏನ್ ಮಾಡ್ಬೇಕು, ನಾವು ಏನ್ ಮಾಡ್ತೀವಿ, ನಾವು ಪೈಪ್ ಮುಖಾಂತರ ಹಂಗೆ ರೋಡಿಗೆ ಅಥವಾ ಡ್ರೈನೇಜ್ ಬಿಡ್ತಾ ಇದೀವಿ. ಈಗ ಮಾಡ್ತಾ ಇರೋದು ಪದ್ಧತಿ ಆತರ ಇದೆ. ಅಂದ್ರೆ ಸಾಮಾನ್ಯವಾಗಿ ಮಳೆ ಬರೋ ಟೈಮ್ ಒಳಗೆ ಮಳೆ ಬಿತ್ತು ಅಂತ ನೀರ್ ಹರ್ಕೊಂಡು ಹೋಗ್ಬಿಡುತ್ತೆ ಮಳೆ ಮೇಲೆ, ಮನೆ ಮೇಲೆ. ಸರ್, ಹರ್ಕೊಂಡು ಹೋಗ್ತದೆ ನಮ್ಗೆ, ಅದ್ರಲ್ಲಿ ನಮ್ಗೆ ಏನಾಗ್ತಿಲ್ಲ, ಅದು ಹೋಗಿ ಡ್ರೈನೇಜ್ ಸೇರ್ತಾ ಇದೆ, ನಮ್ಗೆ ಅಷ್ಟು ಯುಟಿಲೈಸ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಅಂತ ಯೂಸ್ ಆಗ್ತಾ ಇಲ್ಲ. ಅಂದ್ರೆ ತಾವು ಹೇಳೋದು ಬಿದ್ದಂತ ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು, ಸಂಗ್ರಹಣೆ ಮಾಡದೆ ಮಳೆ ನೀರು ಕೊಯ್ಲು. ಸರ್, ನಾ ಹೇಳೋದೊಂದ್ರೆ, ಈಗ 30x40 ಮನೆ ಇದೆ, ಈಗ ನಮ್ಮ ಊರಲ್ಲಿ ಸಪೋಸ್ ನಂದು 30x40 ಮನೆ ಇದೆ ಅಂತ ತಿಳ್ಕೊರಿ, ಆ 30x40 ಮನೆಯಲ್ಲಿ ಮೇಲ್ಛಾವಣಿಯಲ್ಲಿ ಬಿದ್ದಂತ ನೀರು ನಾವೇನ್ ಮಾಡಬೇಕು, ಅದು ಪೈಪ್ ಮುಖಾಂತರ ನಾವು ಶೇಖರಣೆ ಮಾಡಬೇಕು. ಅದು ಯಾವ್ದಾರ ಶೇಖರಣೆ ಮಾಡಬೇಕು ಅಂದ್ರೆ ನಿಮ್ಗೆ ಈಗೆಲ್ಲ ಸವಿಸ್ತಾರವಾಗಿ ಹೇಳ್ಕೊಡಲಾಗತ್ತಿಲ್ಲಿ. ಈ ನಮ್ ಗುಲ್ಬರ್ಗ ರೀಜನ್ ಅಲ್ಲಿ ಅಂದ್ರೆ ಗುಲ್ಬರ್ಗ ವಲಯದಲ್ಲಿ ಬರುವಂತದ್ರಿ, ನಮಗೆ ವಾರ್ಷಿಕ ವಾಡಿಕೆ ಮಳೆ ನಮ್ಗೆ ಏನ್ ಬರುತ್ತೆ, ಒಂದು 700 ಅಂದ್ರೆ 700 mm ಅಂತ ಬರುತ್ತೆ, ಅಂದ್ರೆ 700 mm ಮಳೆ ಬರುತ್ತೆ ನಮ್ಮ ವಾರ್ಷಿಕ ವಾಡಿಕೆಯಲ್ಲಿ. ಆ ಬಿದ್ದಂತ ನೀರೇ ನಾವು ಏನ್ ಮಾಡಬೇಕು, ಸಂಗ್ರಹಣೆ ಮಾಡಬೇಕು. ಅದು ಯಾವ ತರ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ, ಈಗ ನಮ್ 30x40 ಈಗ 700 mm ಮಳೆ ಬಿದ್ರೆ ನಮಗೆ ಸುಮಾರು 75,000 liter ನೀರು ಸಂಗ್ರಹಣೆ ಆಗುತ್ತೆ. 30x40 ಮನೆ ಮಾತಾಡ್ತಾ ಇದ್ದೀನಿ ನಾನು, 30x40 ಫ್ಲೋರ್ ಮೇಲೆ ಬಿದ್ದಂತ ಮಳೆ 75,000 liter ಜಮಾ ಆಗುತ್ತದೆ. ಅದು ಏನಾಗ್ತದೆ 75,000 liter ಜಮಾ, ಎಲ್ಲ ನಾವ್ ಏನ್ ಮಾಡ್ತೀವಿ ಡ್ರೈನೇಜ್ ಬಿಡ್ತಾ ಇದೀವಿ. ನಾವು ಪೈಪ್ ಎಲ್ಲ ಮಾಡಿದೀವಿ, ಹಿಂದಿನ ಯಾವ ತರ ಮಾಡಿದ್ರೆ ಪೈಪ್ ಮಾಡಿ ಅಲ್ಲಿಂದ ಬಿಡ್ತಾ ಇದಾರೆ ನೀರು. ಸೊ ನಾವ್ ಏನ್ ಮಾಡ್ಬೇಕು, ಕಿಲೋಮೀಟರ್ ಮುಂದೆ ಆ ಬಿದ್ದಂಥ ನೀರಿಗೆ ಅಂದ್ರೆ ಆ 700 mm ಒಂದೇ ಸರಿ ಬೀಳಲ್ರಿ. ಈಗ ಇವತ್ತು ನಿಮಗೆ 100 mm ಬೀಳ್ಬೋದು, ನಾಳೆ ನಿಮಗೆ 50 mm ಬೀಳ್ಬೋದು, ಅಥವಾ ನಾಡ್ದೊಂದು 100 mm ಬೀಳ್ಬೋದು. ಅಂದರೆ ಒಟ್ಟು ನಿಮ್ಮ ರೈನ್ಫಾಲ್ ಸೀಸನ್ನಲ್ಲಿ ಬೀಳುವಂಥ ಮಳೆ ಏನು ಮಾಡ್ಬೋದು, ನಾವು ಸಂಗ್ರಹಣೆ ಮಾಡಿಕೊಂಡು ಕುಡಿಯೋಕೆ ಯೂಸ್ ಮಾಡ್ಬೋದು, ಅಥವಾ ನೀವು ಬಟ್ಟೆ ಒಗೋಕೆ ಯೂಸ್ ಮಾಡ್ಬೋದು, ಅಥವಾ ನೀವು ಬಾಂಡೆ ತೊಳೆಯೋಕೆ ಯೂಸ್ ಮಾಡ್ಬೋದು, ನಿಮ್ಮ ಪ್ರಾಣಿಗಳು ಕುಡ್ಸೋಕ್ನು ಯೂಸ್ ಮಾಡ್ಬೋದು ಹೊಲದ ಮನೆಯಲ್ಲಿ. ಸೊ ಈಗ ಒಂದು ಪದ್ಧತಿ ಹೇಳ್ರಿ, ಈಗ ನೀರನ್ನು ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಹೆಂಗೆ ಮಾಡಬೇಕು, ಆಮೇಲೆ ಕೆಳಗೆ ಸ್ಟೋರೇಜ್ ಟ್ಯಾಂಕ್ ಮಾಡಬೇಕು ಹೆಂಗೆ? ಸರ್ ತಾವು ಒಳ್ಳೆ ಕ್ವಶನ್ ಸರ್. ಈಗ ಫಸ್ಟ್ ನಾವು ಅಲ್ಲಿ ಮನೆಯಲ್ಲಿ ನೋಡಿರ್ತೀರಿ, ನೀವು ಮನೆಯಲ್ಲಿ ಏನ್ ಮಾಡಿರ್ತೀರಿ, ಫ್ಲೋರ್ ಅಲ್ಲಿ ಔಟ್ಲೆಟ್ ಮಾಡಿರಿ. ಔಟ್ಲೆಟ್ ಅಂದ್ರೆ ನೀರು ಹೊರಗಡೆ ಹೋಗಕ್ ಮಾಡಿರ್ತೀರಿ. ಫ್ಲೋರ್ ಮ್ಯಾಗ್ ಬಿದ್ದಂತ ನೀರು ಸಂಗ್ರಹಣೆ ಇದ್ರೆ ಫ್ಲೋರಿಗೆ ಒಂದ್ ಸ್ವಲ್ಪ ನಿಮ್ಗೆ ಒಜ್ಜಿ ಆಗುತ್ತಂತ ನೀವು ಹಿಂದಿಗಿಂದ ಏನ್ ಮಾಡ್ಕೊಂಡು ಬಂದಿರೋ ಪದ್ಧತಿ ಔಟ್ಲೆಟ್ ಮಾಡಿದ್ದಾರೆ. ಸೊ ಆ ಔಟ್ಲೆಟ್ ಗೆ ಏನ್ ಮಾಡ್ಬೇಕು, ನೀವು ಪೈಪ್ಗಳು ಜಮಾ ಮಾಡ್ಬೇಕ್ರಿ. ಆ ಎಷ್ಟು ಔಟ್ಲೆಟ್ ಸೈಜ್ ಪೈಪ್ ಇದೆ ಅದೇ ಸೈಜ್ ಪೈಪ್ ತಗೊಂಡು ನೀವು ಕೆಳಗಡೆ ತಂದು ಬಿಡ್ಬೇಕ್ರಿ. ಕೆಳಗಡೆಯಲ್ಲಿ ನಿಮ್ಮ ಮನೆ ಪೂರ ಕೆಳಗಡೆ ನಿಮ್ಮ ಕೆಳಗಿನ ಫ್ಲೋರ್ ಕಡೆ ತಂದು ಬಿಡ್ಬೇಕ್ರಿ. ಎಲ್ಲ ಬಿಟ್ಟು ಆ ಪೈಪ್ ಎಲ್ಲ, ಈಗ ಸಪೋಸ್ ನೀವು 4 ಏನಾದ್ರೂ ಔಟ್ಲೆಟ್ ಇದ್ರೆ 4 ಔಟ್ಲೆಟ್ ನೀವು ಪೈಪ್ ಜಮಾ ಮಾಡಿ ತಂದು ಒಂದೇ ಕಡೆ ಪಾಯಿಂಟ್ ಮಾಡ್ಬೇಕ್ರಿ. ಅದು ಆ ಒಂದೇ ಕಡೆ ಪಾಯಿಂಟ್ ಮಾಡಿ ನಿಮ್ ಕನ್ವೀನಿಯಂಟ್ ಪ್ರಕಾರ ನೀವು ಯಾವ ಪೈಪ್ ಅರ ಯೂಸ್ ಮಾಡಬಹುದು ಪರವಾಗಿಲ್ಲ. ಫಸ್ಟ್ ಏನ್ ಮಾಡಬೇಕು, ಬಂದಂತ ಒಂದೇ ಪಾಯಿಂಟ್ ಮಾಡ್ಬೇಕು ಔಟ್ಲೆಟ್. ಅಷ್ಟು 4 ಕಡೆಯಿಂದ ಬರೋ ನೀರು ಒಂದೇ ಕಡೆ ಬಂದು ಜಮಾ ಆಗು, ಒಂದೇ ಲಿಂದ ಔಟ್ಲೆಟ್ ಮೇನ್ ಔಟ್ಲೆಟ್ ಮಾಡ್ಕೋಬೇಕು ನೀವು. ಆಮೇಲೆ ತೆಗ್ಗಿ ಎಷ್ಟು ಹೊಡಿಬೇಕಂತ್ರಿ? ಈಗ ಏನ್ ಸರ್, ಈಗ ಔಟ್ಲೆಟ್ ಮಾಡಿರ್ತೀವಲ್ಲ ಸರ್, ಔಟ್ಲೆಟ್ ಮಾಡಿದ ಫಸ್ಟ್ ನೀರು ಏನ್ ಮಾಡ್ಬೇಕು, ನಾವು ಡೈರೆಕ್ಟ್ ಟ್ಯಾಂಕಿ ಬಿಡಕ್ ಆಗೋದಿಲ್ಲ ಸರ್. ಯಾಕಂತಂದ್ರೆ ಅದರಲ್ಲಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಕಸ, ಮಣ್ಣು, ಕಲ್ಲು ಅಥವಾ ಪೇಪರ್ ಅವು ಮತ್ತೆ ಎಲೆಗಳು ಇರ್ತಾವ ಸರ್. ಅವು ಟ್ಯಾಂಕಿಗೆ ಬಿಟ್ಟರೆ ಟ್ಯಾಂಕಿನಾಗ ಬಂದಂತ ನೀರು ಶೇಖರಣೆ ಕ್ವಾಲಿಟಿ ಹಾಳಾಗ್ತದೆ ಸರ್. ಅಂದ್ರೆ ಫಸ್ಟ್ ನೀರು ನಾವು ಹೊರಗಡೆ ಬಿಡಬೇಕು. ಫಸ್ಟ್ ನೀರು ಫಸ್ಟ್ ಬಂದಂತ ಮಳೆ ಏನ್ ಮಾಡ್ಬೇಕು, ನಾವು ಹೊರಗಡೆ ಬಿಡ್ಬೇಕ್ರಿ. ನೆಕ್ಸ್ಟ್ ಆದ್ರೂ ಸ್ವಲ್ಪ ಪ್ರಮಾಣದ ಮಣ್ಣು ಕಸ ಹಂಗೆ ಉಳಿದಿರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು, ನಾವು ಡೈರೆಕ್ಟ್ ನಾವೇನ್ ಮಾಡ್ಬೇಕು, ಫಿಲ್ಟರ್ ಬಿಡ್ಬೇಕು ಸರ್. ನಾವು ಸ್ಟೋರೇಜ್ ಟ್ಯಾಂಕಿಂಗ್ ಬಿಡೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಫಸ್ಟ್ ಫಿಲ್ಟರ್ ಮಾಡ್ಕೋಬೇಕು ಸರ್. ನಾವು ಫಿಲ್ಟರ್ ಎಲ್ಲ ನಿಮ್ದು ಕಸ ಕಡ್ಡಿ ಆಗಲಿ ಅಲ್ಲೂ ಕ್ಲೀನ್ ಆಗುತ್ತೆ ಸರ್. ಇದು ಅಂದ್ರೆ ಎರಡನೇ ಸರಿ ಕ್ಲೀನ್ ಆಗುತ್ತೆ ಸರ್. ಕ್ಲೀನ್ ಆಗಿ ಕೆಳಗಡೆ ಅಲ್ಲಿಂದ ಸೀದಾ ನಿಮ್ ಸ್ಟೋರೇಜ್ ಟ್ಯಾಂಕಿಗೆ ಹೋಗ್ತದೆ ಸರ್. ಸ್ಟೋರ್ ಆಗ್ತದೆ ಸ್ಟೋರೇಜ್ ಟ್ಯಾಂಕ್ ಹೆಂಗ್ ಎದ್ರ ಮ್ಯಾಗ ನಿಮ್ಗೆ ಇದಾಗುತ್ತಂದ್ರೆ ಕನ್ಸಿಡರ್ ಆಗುತ್ತಂದ್ರ, ಒಂದು ಮಳೆ ಪ್ರಮಾಣ ಸರ್, ಇನ್ನೊಂದು ನಿಮ್ ಫ್ಲೋರ್ ಸೈಜ್ ಮ್ಯಾಗ ಹೋಗ್ತದೆ ಸರ್. ಏಮ್ 30-40 ನೀವು ಆಗಲೇ ನಾವು ಮಾತಾಡ್ತಿದ್ವಿ, 30-40 ಇದಕ್ಕೆ ನಮ್ಮೊಂದು 700 mm ಮಳೆ ಬೀಳುತ್ತೆ ಅನ್ನೋದಕ್ಕೆ ಏನ್ ಸೈಜ್ ನಾವು ಮಾಡ್ಬೇಕು ಕಂಡೀಷನ್ ಬರುತ್ತೆ ರೀ. ಈಗ ಬಿದ್ದಂತ ಮಳಿ ನೀವು ಸ್ಟೋರ್ ಮಾಡಕ್ಕೆ ಉಪಯೋಗಿಸ್ತಿರೋ, ಈಗ ಸಪೋಸ್ ಇವತ್ತು ನನಗೆ 100 mm ಮಳಿ ಬಂತು, ಅದು ಬಂದು ಸ್ಟೋರ್ ಆಯ್ತು, ಅದೇ ನೀರು ನೀವು ಯೂಸ್ ಮಾಡ್ಕೋದ್ರೆ ಅವತ್ತಿನ ಡೇ ಅಂದ್ರೆ ಅದಕ್ಕೆ ಬೇರೆ ಸೈಜ್ ಬರುತ್ತೆ. ಅಥವಾ ನೀನು ಬೇಡ ನೀನು ಸಮ್ಮರ್ದಾಗ ಯೂಸ್ ಮಾಡ್ತೀನಿ ಅಂದ್ರೆ ಬೇಸಿಗೆ ಕಾಲ ಅಲ್ಲ ನನಗೆ ನೀರು ಬೇಕು. ಈಗ ನಮ್ದೇನು ಕ್ವಶನ್ ಸರ್ ರೈತರದೊಂದು, ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಸರ್, ಈಗ ನೀವು ಬ್ಯಾಸಿಗಾಲದಾಗೆ ಯೂಸ್ ಮಾಡ್ಕೋಕಿತ್ತಂದ್ರೆ ಸೈಜ್ ಎಷ್ಟಿರ್ಬೇಕು ಟ್ಯಾಂಕ್ ಅಂದ್ರೆ ಅಗಲ 4, ಆಳ 3 meters ಇರ್ಬೇಕು ಸರ್. ಅವಾಗ ನಮಗೆ ಏನಾಗುತ್ತೆ ಸರ್, ಸರಿ ಸುಮಾರು 60-70,000 liters ನೀರು ಸಂಗ್ರಹ ಆಗುತ್ತೆ ಒಳಗಡೆ. ಅವಾಗ ನಿಮ್ಮ ಮಳೆ ಕಮ್ಮಿ ಆಗುತ್ತೆ, ಅಥವಾ ನಿಮ್ಗೆ ಯಾವಾಗ ನಿಮ್ ಬೋರ್ವೆಲ್ ಬಂದಾಗುತ್ತೆ ಆ ಟೈಮಲ್ಲಿ ನೀವು ಆ ನೀರು ಯುಟಿಲೈಸ್ ಮಾಡ್ಕೋಬಹುದು ಎಲ್ಲದಕ್ಕೂ. ಸಪೋಸ್ ನೀವೇನಾದ್ರೂ ಅದೇ ನೀರು ನೀವು ಓನ್ಲಿ ನೀವೇನು ಪ್ರಾಣಿಗಳಿಗಾಗಲಿ ಮನೆಗಾಗಲಿ ಬಳಕೆಗೆ ಮಾಡಿದ್ರೆ ಪರವಾಗಿಲ್ಲ, ನೀವೇನಾದ್ರೂ ಕುಡಿಯೋಕೋಸ್ಕರ ಯೂಸ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಆಗ್ಲೇ ಒಂದ್ ಹೇಳಿದ್ದೆ ಫಿಲ್ಟರ್ ಮುಖಾಂತರ ನೀರು ಬರಬೇಕಂತ. ಆ ಫಿಲ್ಟರ್ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನಿಮ್ ಸೈಜ್ ಮ್ಯಾಗ ಹೋಗ್ತಾರೆ. ಈಗ ನಾರ್ಮಲಿ 30-40 ನಾವೇನ್ ಹೇಳ್ತೀವ್ರಿ, 2x1 ಫಿಲ್ಟರ್ ಮಾಡ್ಕೊಂತಿರ್ತೀವ್ರಿ, 2 width 1 ಅಗಲ 1 depth ರೀ, ಮೀಟರ್ ರೀ. ಅಷ್ಟು ಮಾಡ್ಕೊಂಡು ಏನ್ ಮಾಡ್ಬೇಕು ನೀವು ರೀ, ಫಿಲ್ಟರ್ ಕೆಳಗಡೆ ಒಂದು ಔಟ್ಲೆಟ್ ಮಾಡ್ಕೋಬೇಕು ಸರ್. ಮ್ಯಾಲಿಂದ ಇನ್ಲೆಟ್ ಬರುತ್ತೆ. ಇನ್ಲೆಟ್ ಅಂತಂದ್ರೆ ಫಸ್ಟ್ ನಿಮ್ಮ ಫ್ಲೋರ್ ಮ್ಯಾಗಿ ನೀರು ಕಲೆಕ್ಷನ್ ಆಗಿ ಚಾವಣಿಲಿಂದ ನೀರು ಬರ್ತದೆ. ಚಾವಣಿಲಿಂದ ನೀರು ಬಂದಂತ ನೀರು ಫಸ್ಟ್ ನಿಮಗ ಫಿಲ್ಟರ್ ಬಂದ್ ಬಿಡ್ತಾರೆ. ಫಸ್ಟ್ ಈಗ 1 meter ಇತ್ತು ಸರ್ ನಿಮ್ದು ಆಳ. ಆ 1 meter ಆಳಲ್ಲಿ ನೀವೇನ್ ಮಾಡ್ಬೇಕು, ಸುಮಾರು 0.5 meters 0.5 meters ದೊಡ್ಡ ದೊಡ್ಡ ಕಲ್ಲು ಹಾಕ್ಬೇಕು. ದೊಡ್ಡ ದೊಡ್ಡ ಕಲ್ಲು ಅಂತಂದ್ರೆ ಪೆಬಲ್ಸ್ ಅಂತೀವಿ ನಾವು, ದೊಡ್ಡ ದೊಡ್ಡ ಕಲ್ಲು ಹಾಕ್ಬೇಕು. ಆಮೇಲೆ ಮಿಕ್ಕಿದ 0.5 ಅಲ್ಲಿ 0.2 ಅಂದ್ರೆ ಮಿಕ್ಕಿದ ಆ 0.5 ಅದ್ರ ಅರ್ಧ ಕಾಂಕ್ರೀಟ್ ಹಾಕೋಬೇಕು ಸರ್. ಅದ್ರ ಮೇಲ್ಗಡೆ ಒಂದು ಫಿಲ್ಟರ್ ಮಟೀರಿಯಲ್ ಅಂತ ಪೇಪರ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಆ ಫಿಲ್ಟರ್ ಪೇಪರ್ ಮಟೀರಿಯಲ್ ಹಾಕೊಂಡು ಅದ್ರ ಮೇಲೆ ನೀವು ಉಸುಕ್ ಹಾಕೋಬೇಕು ಸರ್. ಯಾಕೆ ಉಸುಕ್ ಹಾಕಬೇಕಂದ್ರೆ ಉಸುಕ್ ಏನ್ ಮಾಡ್ತಾರೆ, ಎಲ್ಲಾ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ತಡೀತಿರೋದು ಒಳಗೆ ಹೋಗೋದು, ಅದು ಫಿಲ್ಟರ್ ನೋಡಿ ಅದ್ರಲ್ಲಿ ಉಸುಕೆ ಇರುತ್ತೆ ಮುಖ್ಯವಾಗಿದ್ದು. ಈ ರೀತಿಯಾಗಿ ನೀರು ಫಿಲ್ಟರ್ ಆಗಿ ಟ್ಯಾಂಕಿ ಹೋಗ್ಬಿಡ್ತದೆ ಸರ್. ಇದು ಬಳಕೆಗೋಸ್ಕರ ನಾವು ಮಾಡೋ ಕೆಲಸ ರೀ. ನೀವೇನಾದ್ರೂ ಕುಡಿಯೋಕೋಸ್ಕರ ಯೂಸ್ ಮಾಡಬೇಕಾಯ್ತು ಅದೇ ನೀರು, ನೀವು ಕಾಂಕ್ರೀಟ್ ಹಾಕಿದ ತಕ್ಷಣ ನೆಕ್ಸ್ಟ್ ಚಾರ್ಕೋಲ್ ಹಾಕೋಬೇಕ್ರಿ. ಚಾರ್ಕೋಲ್ ಸುಟ್ಟು ಕಟ್ಟಿಗೆ ಹಾಕೋಬೇಕು ನೀವು ಸರ್. ಇದ್ಲಿ ಇದ್ಲಿ ಸರ್ ಸುಟ್ಟು ಕಟ್ಟಿಗೆ ಎಷ್ಟು ಸ್ಟ್ರಾಂಗ್ ಇರ್ತದೆ ಸರ್, ಅದು ಎಲ್ಲಾ ಮೈಕ್ರೋ ಆರ್ಗಾನಿಸಮ್ ಅಬ್ಸರ್ವ್ ಮಾಡ್ತಾರೆ ಯಾವ್ದ್ರಾಗಿಂದು ನೀರಿನಾಗಿನ ಸರ್. ಅಬ್ಸರ್ವ್ ಮಾಡ್ಕೊಂಡು ಪ್ಯೂರ್ ನೀರು ಅಂದ್ರೆ ಈಗ ನೀವು ಮನೇಲಿ ಫಿಲ್ಟರ್ ಯೂಸ್ ಮಾಡ್ತೀರಿ ಕೆಂಟು ಗೆಂಟು, ಅದ್ರ ಎಲ್ಲ ಇರೋದೆ ಚಾರ್ಕೋಲ್ ಸರ್. ಆ ಚಾರ್ಕೋಲ್ ಏನ್ ಮಾಡ್ತಾರೆ, ಎಲ್ಲಾ ಮೈಕ್ರೋ ಆರ್ಗಾನಿಸಮ್ ಅಬ್ಸರ್ವ್ ಮಾಡ್ಕೊಂಡು ಕ್ಲೀನ್ ವಾಟರ್ ನಿಮ್ ಬಿಟ್ಟು ಬಿಡುತ್ತೆ. ಅದೇ ನೀವು ಡೈರೆಕ್ಟ್ ನೀವು ಕುಡಿಬಹುದು ಅಂದ್ರೆ ತಾವ್ ಹೇಳೋದು ಫಿಲ್ಟರ್ ಮಾಡ್ಕೊಂಡು ಮಾಡಿದ್ರೆ ನಾವು ಒಳ್ಳೆ ಕುಡಿ ನೀರು ನಮ್ಗೆ ಸಿಗ್ತದೆ ಅಂತ ತಾವ್ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ರೆಡ್ಡಿ ಅವರು ಮುಖ್ಯವಾಗಿರೋಂತಂದ್ರೆ ಈ ಬೋರ್ವೆಲ್ ನಮ್ಮ ರೈತರನ್ನ ಹಾಕಿರ್ತಾರಲ್ಲ, ಈಗ ಮಳೆ ಬೀಳುವಂತ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಬಹಳ ಪುನರ್ಭರ್ತಿ ಬಗ್ಗೆ ಅಂತಂದ್ರ ಏನ್ ಮಾಡ್ತಾರೆ ಎಲ್ಲರೂ ಬೋರ್ವೆಲ್ ಎಕ್ಸ್ಪ್ಲೋರೇಷನ್ ಬಹಳ ಮಾಡ್ತಾ ಇದಾರೆ. ಅಂದ್ರೆ ನೀರ್ ಬಹಳ ಭೂಮಿ ಕೈ ಹಾಕೋದು ನೀರ್ ತೆಗೆದು ಈ ತರ ಎಲ್ಲ ಮಾಡ್ತಾ ಇದಾರೆ ಸರ್ ನಮ್ಮಲ್ಲಿ. ಅವಾಗ ಏನಾಗುತ್ತೆ ಸರ್, ನೀರಿನ ಮಟ್ಟ ಗ್ರೌಂಡ್ ಅಲ್ಲಿ ಬಹಳ ಕುಸಿತಾ ಇದೆ. ರೈತರು ಏನ್ ಕೇಳ್ತಾ ಇದಾರೆ, ಬೋರ್ವೆಲ್ ಬರೀ ಬತ್ತೋಗ್ತಾ ಇದಾವೆ, ಯಾವ ತರ ಮಾಡ್ಬೇಕು, ಪುನರ್ಭರ್ತಿ ಯಾವ ತರ ಮಾಡ್ಬೇಕು? ಸೊ ನೀವು ಒಂದು ಬೋರ್ವೆಲ್ ಏನಾದ್ರೂ ಡ್ರೈ ಆಗಿದೆ, ಆ ಡ್ರೈ ಆಗಿದ ಬೋರ್ವೆಲ್ ಅದಕ್ಕೆ ಆ ಪುನರ್ಭರ್ತಿ ಮಾಡೋದಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿ ಫಸ್ಟ್ ಟೆಸ್ಟ್ ಮಾಡ್ಬೇಕು ಸರ್. ನಾವು ಅದು ಯಾರು ಟೆಸ್ಟ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹೆಂಗ್ ಮಾಡ್ಬೇಕಂತ ಸರ್? ಈಗ ಆ ಟೆಸ್ಟಿಂಗ್ ನಾವೇನಂತೀವಿ, ಪಂಪಿಂಗ್ ಟೆಸ್ಟ್ ಅಂತಾರ. ಅದು ಬೋರ್ವೆಲ್ ಪುನರ್ಭರ್ತಿ ಯಾರು ಮಾಡ್ಸಕ್ ನೀವು ಯಾರಿಗೆ ಹೇಳಿರ್ತಿರಲ್ಲ ಅವರೇ ಮಾಡ್ಬೇಕು ಸರ್. ಅದು ಮಾಡ್ಲಿಲ್ಲ ಅಂದ್ರೆ ನೀವ್ ಹೇಳ್ಬೇಕು ಪಂಪಿಂಗ್ ಟೆಸ್ಟ್ ಮಾಡ್ರಿ ಅಂತ. ಸರ್ ಇದು ಯಾಕೆ ಹೇಳ್ತಾ ಇದ್ದಾರೆ ರೀಸನ್ ಅಂದ್ರೆ, ಈಗ ಸುಮ್ನೆ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿ, 1 ಲಕ್ಷ ರೂಪಾಯಿ ಕೊಟ್ಟು ಬೋರ್ವೆಲ್ ರೀಚಾರ್ಜ್ ಮಾಡಿದ್ರಿ ನೀವು, ಅದು ನಮ್ಗೆ ಯೂಸ್ ಆಗ್ಲಿಲ್ಲ. ಯೂಸ್ ಆಗ್ಲಿಲ್ಲ ಅಂದ್ರೆ ನಮ್ದು ಏನ್ ಕೆಲಸ ಸರ್? ಅದು ಯಾಕೆ ಈ ರೀಸನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬೋರ್ವೆಲ್ ಪುನರ್ಭರ್ತಿ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವ್ರಿ, ಪಂಪಿಂಗ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ನೀವು ಬೋರ್ ಹಾಕಿರ್ತೀರ. ಬೋರ್ ಹಾಕಿದಾಗ ಫಸ್ಟ್ 1 ವರ್ಷ ಹೊಡೆದಿರ್ತದೆ ನೀರು, ಆಮ್ಯಾಗ ಬೋರ್ವೆಲ್ ಬತ್ತಿ ಹೋಗಿರ್ತದೆ. ನಾವೇ ಬೋರ್ವೆಲ್ ಪುನರ್ಭರ್ತಿ ಮಾಡೋಕ್ಕೋಸ್ಕರ ಫಸ್ಟ್ ಏನ್ಬೇಕು, ಪಂಪ್ ಹೊರಗಡೆ ತೆಗಿಬೇಕು ಸರ್. ಪಂಪ್ ಎಲ್ಲ ಕೇಸಿಂಗ್ ಇರಬೇಕು, ಪಂಪ್ ಎಲ್ಲ ಹೊರಗೆ ತೆಗಿಬೇಕು. ಆಮ್ಯಾಗ ನಾವೇನ್ ಮಾಡಬೇಕು, ಒಂದು 5,000 ಲೀಟರ್ ಟ್ಯಾಂಕ್ ನೀರಿಂದ ಟ್ಯಾಂಕರ್ ತರಿಸ್ಬೇಕು ಸರ್. ನಾವು ಆ ಟ್ಯಾಂಕರ್ ನೀರನ್ನ ಏನ್ಬೇಕು, ಬೋರ್ವೆಲ್ ಕೇಸಿಂಗ್ ಪೈಪ್ ಅಲ್ಲಿ ಒಳಗಡೆ ಬಿಡಬೇಕು ಸರ್. ಬಿಟ್ಟ ತಕ್ಷಣ ಏನಾಗುತ್ತೆ, ಆ ನೀರೆಲ್ಲ ನಿಮ್ಗೆ ಸಂಗ್ರಹಣೆ ಆಗಿ ಒಳಗಡೆ ಅಷ್ಟು 5,000 ಲೀಟರ್ ಒಳಗಡೆ ಜಮಾ ಆಯ್ತಂದ್ರ ನಿಮ್ ಬೋರ್ವೆಲ್ ಸುಟೇಬಲ್ ಫಾರ್ ರೀಚಾರ್ಜ್ ಅಂತ ಅರ್ತಾರಿ. ಸಪೋಸ್ ನೀರ್ ತುಂಬಿ ಹರಿದ್ ಹೋಯ್ತು, ಹೊರಗ್ ಬಂತು ಅಂದ್ರ ಈ ಬೋರ್ ನಿಮ್ಗೆ ರೀಚಾರ್ಜ್ ಮಾಡಕ್ ಬರೋದಿಲ್ಲ, ಬೋರ್ ರೀಚಾರ್ಜ್ ಮಾಡಕ್ ಬರೋದಿಲ್ಲ. ಅಂತ ಬೋರ್ ಒಳಗೆ ನೀವು ಮಾಡ್ಸಕ್ ಹೋಗ್ಬಾರ್ದು. ಅಲ್ಲ ಸರ್, ಈಗ ನೀವು ಹೇಳಿದ್ರೆ ಒಂದು 5,000 ಲೀಟರ್ ಒಳಗಡೆ ಹಾಕ್ಬೇಕು ಅಂತೇಳಿ, ಅದ್ ಹಾಕಿದ್ಮೇಲೆ ಅದ್ ಹೆಂಗ್ ರೀಚಾರ್ಜ್ ಆಗುತ್ತೆ, ನೀರ್ ಹೆಂಗ್ ಮತ್ತೆ ಒಂದು ಸೋರ್ಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ? ಈ ಕೆಳಗಡೆ ಏನಿರ್ತ ಸರ್, ನಂದು ಬೋರ್ ಕೆಳಗಡೆ ನೀವು ಇರ್ದಿಲ್ಲ, ಎಲ್ಲ ಸ್ಟೋರೇಜ್ ಟ್ಯಾಂಕ್ ಇದಂಗೆ ಇರ್ತಾವ ಸರ್. ಅವು ಅದಕ್ಕೆ ನಾವೇನಂತೀವಿ ಅಕ್ವಿಫರ್ಸ್ ಅಂತ ಅಂತೀವಿ ಸರ್. ಆ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಏನಾಗುತ್ತೆ ಸರ್, ಬಂದಂತ ನೀರು ಜಮಾ ಆಗ್ತದೆ ಸರ್. ನಿಮ್ಗೆ ಈಗ ಬೋರ್ ಹೊಡೆದಲ್ಲಿ ಹೆಂಗ್ ಇರ್ತದ ಸಿಚುವೇಶನ್ ಅಂದ್ರೆ, ಒಳಗ್ರಿ ಈ ತರ ಒಂದು ಟ್ಯಾಂಕ್ ತರ ಕ್ರಿಯೇಟ್ ಆಗಿರ್ತಾರೆ ಕೆಳಗಡೆ ರೀ. ಈಗ ಅದಕ್ಕೆ ಜಲ್ಲಿಗಳು ಇರ್ತಾವ್ರಿ, ಬೇರೆ ಕಡೆ ಬಂದ್ ನೀರಗಳು ಜಲ್ಲಿಗಳು ಅಲ್ಲಿ ತುಂಬ್ಕೋತಾ ಇರ್ತಾರೆ. ಸಪೋಸ್ ಆ ಟ್ಯಾಂಕ್ ನಿಮಗೆ ಕಡಿಮೆ ಇತ್ತು, ಅಲ್ಲಿ ನಿಮಗೆ ಜಲ್ಲಿನೇ ಇರಲಿಲ್ಲ, ಅಲ್ಲಿ ನಿಮಗೆ ಸ್ಟೋರೇಜೇ ಇರಲಿಲ್ಲ, ಆಗಿದಂತ ನೀರು ಏನಾಗುತ್ತೆ, ಹೊರಗೆ ಹೋಗ್ಬಿಡ್ತಾ ಸರ್. ಹೊರಗೆ ಹೋದಾಗ ಏನಾಗುತ್ತೆ, ಅದು ನಿಮ್ಗೆ ಯೂಸು ಆಗೋದಿಲ್ಲ ಸರ್. ನಾವು ನೀರು ಹಾಕಿದಾಗ ಅದು ಹೆಂಗ್ ಮತ್ತೆ ಹೊರಗೆ ನೀರು ಒಳಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಏನಾಗುತ್ತೆ, ಹೊರಗೆ ನೀರು ಈಗ ಕೆಳಗಡೆ ನಿಮಗೆ ಶೇಖರಣೆ ಸಾಮಗ್ರಿ ಬಹಳ ಇರಲಿಲ್ಲ ಕೆಳಗಡೆ, ಎಲ್ಲಿ ಬೋರ್ ಕೆಳಗಡೆ, ನಿಮ್ ಬೋರ್ ಪೂರ ಕೆಳಗಡೆ. ಸಪೋಸ್ ಒಂದು 150 ಮೀಟರ್ ನೀವು ಒಳಗೆ ಬೋರ್ ಹೊಡೆದಿರ್ತೀರ, ಆ 150 ಮೀಟರ್ ಒಳಗೆ ಕೆಳಗಡೆ ಏನಾಗಿರ್ತದೆ ಸರ್, ಸಂಗ್ರಹಣೆದೊಂದು ತೊಟ್ಟಿ ಇರ್ತದೆ ಸರ್. ಆ ಸಂಗ್ರಹಣೆ ತೊಟ್ಟಿ ನಿಮಗೆ ಕಡಿಮೆ ಇತ್ತು, ಅಲ್ಲಿ ಏನಾಯ್ತು, ಬಿದ್ದಂತ ನೀರು ಶೇಖರಣೆ ಆಗಿ ನೀರು ಹೊರಗೆ ಬಿಡ್ತು ಸರ್. ಹೆಂಗಿರ್ತದೆ ಬೋರ್ವೆಲ್, ನಿಮ್ದೇ ಬೋರ್ವೆಲ್ ಒಂದೇ ರೀಚಾರ್ಜ್ ಆಗೋದಿಲ್ಲ, ಅದರಿಂದ ಬಾಜು ಬೋರ್ವೆಲ್ ರೀಚಾರ್ಜ್ ಆಗೋ ಚಾನ್ಸ್ ಇರ್ತದೆ. ಈಗ ನಿಮ್ಗೆ ಫುಲ್ ಒಳಗಡೆ ಇಂಪರ್ಮಿಯಸ್ ಲೇಯರ್ ಅಂತೀವಿ ನಾವು, ಲೇಯರ್ ಅಂತೀವಿ ನಾವು. ಆ ಲೇಯರ್ ಇತ್ತು ಅಂತಂದ್ರೆ ಏನಾಗುತ್ತೆ ಸರ್, ನಿಮ್ಗೆ ನೀರು ಒಳಗಡೆ ಸಂಗ್ರಹಣೆ ಆಗೋದು ಕಡಿಮೆ ಆಗುತ್ತೆ. ನಾವು ನೀರು ಒಳಗಡೆ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗ್ತದೆ. ನೀರು ಒಳಗಡೆ ಹಾಕಿದಾಗ ನಿಮ್ಬೇಕು, ನೀರೆಲ್ಲ ಒಳಗಡೆ ತಗೋಬೇಕು ಸರ್. ಅದು ತಗೊಲಿಲ್ಲ ನಿಮ್ಗೆ, ಅದು ಮತ್ತೆ ಪೈಪ್ ಲೈನ್ ಇಂದ ಹೊರಗೆ ಬಿಡ್ತು, ಮ್ಯಾಗಿಂದ ಎಕ್ಸ್ಪ್ಲೋರ್ ಆಯ್ತು, ತುಂಬಿ ಹೊರಗೆ ಬಂತು. ಹೊರಗೆ ಬಂತಂದ್ರೆ ಏನಾಗುತ್ತೆ ಸರ್, ಅದು ತುಂಬಿ ಹೊರಗೆ ಬಂದಾಗ ನಿಮ್ ಬೋರ್ವೆಲ್ ಇದು ಸುಟೇಬಲ್ ಅಲ್ಲ. ಯಾಕಂದ್ರೆ ನಾಳೆ ಮಳೆ ಬಂದಾಗ ನೀವು ಏನಾದ್ರೂ ರೀಚಾರ್ಜ್ ಮಾಡಿದ್ರಿ ಸರ್, ಬಂದಂತ ನೀರು ನೀವು ಒಳಗೆ ಹೋಗ್ತದ, ಇಷ್ಟು ಇಡಿಷ್ಟು ಹಿಡಿತದ, ಬಿಟ್ಟಿದ್ದು ವಾಪಸ್ ಹೊರಗೆ ಹೊಡೆದು ಬಿಡ್ತದೆ. ಅಂದ್ರೆ ಸರ್, ಈಗ ಒಂದ್ಸಲ ನಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡ್ಲಿಕ್ಕೆ ಫಿಟ್ ಅದ ಅಂತಂದಾಗ ಅಲ್ಲಿ ಬೋರ್ವೆಲ್ ಸುತ್ತಮುತ್ತಲು ತೆಗ್ಗು ಮಾಡ್ಬೇಕು, ಏನ್ ಮಾಡಕ್ಕಂತಾರೆ? ಒಳ್ಳೆ ಕ್ವಶನ್ ಸರ್. ಈಗ ನೀವು ಬೋರ್ವೆಲ್ ರೀಚಾರ್ಜ್, ಈಗ ಈ ಬೋರ್ವೆಲ್ ನಮ್ಮ ಬೋರ್ವೆಲ್ ಈಗ ಅಕ್ಸೆಪ್ಟೇಬಲ್ ಅಂದ್ರೆ ಈಗ ಸುಟೇಬಲ್ ಆಯ್ತು ರೀಚಾರ್ಜ್ ಮಾಡಕ್ಕ, ಏನ್ ಮಾಡ್ಬೇಕು ಫಸ್ಟ್ ಕೆಲಸ ಅಂದ್ರೆ, ನೀವು ಅದ್ರದ್ದು ಏನ್ ತಿಳ್ಕೊಬೇಕಂದ್ರ ಸಾಯಿಲ್ ಹೆಂಗದ ಕೆಳಗಡೆ, ಆಮೇಲೆ ನೆಕ್ಸ್ಟ್ ಏನ್ ತಿಳ್ಕೋಬೇಕು, ಎಷ್ಟು ಆಳ ಕೇಸಿಂಗ್ ಹಾಕಿದಾರ ಫಸ್ಟ್ ಅದು ವಿಚಾರ ಮಾಡ್ಬೇಕು. ಸಪೋಸ್ ಏನಂತಾರ, ಸ್ವಲ್ಪ ಲೂಸ್ ಸಾಯಿಲ್ ಅಂದ್ರೆ ಕೇಸಿಂಗ್ 100 ಫೀಟ್ ಹಾಕಿರ್ತಾರ, ನಮ್ಗೆ ಅಷ್ಟೇನ್ ಬೇಕಾಗಿಲ್ಲ. ಸಪೋಸ್ ಏನಾದ್ರೂ 10 ಫೀಟು 15 ಫೀಟು ಕೇಸಿಂಗ್ ಹಾಕಿದಾರ, 15 ಫೀಟ್ ಒಳಗಡೆ ಆಳ 2x2 ಮೀಟರ್ ಆಗಲ್ಲ, ಅಂದ್ರೆ 2 ಮೀಟರ್ ಆಗಲ್ಲ, ನೀವು ಜೆಸಿಬಿ ಲಿಂದ ತೋರಿಸ್ಬೇಕು ಸರ್. ಕಂಪ್ಲೀಟ್ ಬೋರ್ವೆಲ್ ಸುತ್ತಮುತ್ತಲು ತೋರಿಸ್ಬೇಕು, ಬೋರ್ವೆಲ್ ಸುತ್ತಮುತ್ತಲು ತೋರಿಸ್ಬೇಕು ಸರ್. ದೊಡ್ಡ ತೆಗ್ ಮಾಡ್ಬೇಕು, ದೊಡ್ಡ ಟೈಸ್ 2x2 ಮೀಟರ್ 2x ಸರ್, ದೊಡ್ಡ ತೆಗ್ಗ ತೆಗಿಬೇಕು ಸರ್. ಅದೇ 2x2 ಎರಡು, ಆ ಕೇಸಿಂಗ್ ಪೈಪ್ ಬರುವವರೆಗೂ ತೋಡ್ಬೇಕು ಸರ್. ಅದು ಕೇಸಿಂಗ್ ಪೈಪ್ ಏನಾದ್ರೂ 100 ಫೀಟ್ ಇತ್ತಂದ್ರೆ ಅಲ್ಲಿಗೆ ಏನ್ ಬೇಕಾಗಿಲ್ಲ, ನಿಮ್ಗೆ 10 ಫೀಟ್ ಒಳಗಡೆ ತೆಗೆದ್ರೆ ಸಾಕು ಸರ್. 10 ಫೀಟ್ ಒಳಗಡೆ ತೆಗೆದ್ಮೇಗ ಏನ್ ಮಾಡ್ಬೇಕು, ನಾವು 10 ಫೀಟ್ ಅಲ್ಲಿ ಕೇಸಿಂಗ್ ಸುತ್ತಮುತ್ತ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಸರ್. ಕ್ಲೀನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಆ ಕೇಸಿಂಗ್ ಗೆ ವರ್ಟಿಕಲ್ ಸ್ಲಿಟ್ಸ್ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳು ಮಾಡ್ಕೋಬೇಕು ಸರ್. ಕೇಸಿಂಗ್ ಅದು ಎಷ್ಟು, ಈಗ 10 ಫೀಟ್ ತೆಗೆದಿರ್ತು ಸರ್, ಅದರಲ್ಲಿ ಅರ್ಧ ಕೆಳಗಿಂದ 5 ಫೀಟ್ ಮೇಲ್ಗಡೆ, ಈ ಟೋಟಲ್ 10 ಫೀಟ್ ಅದ ಸರ್. ನಮ್ಗೆ ಕೆಳಗಿಂದ 5 ಫೀಟ್ ಮೇಲ್ಗಡೆ ನೀವು ಸಣ್ಣ ಸಣ್ಣ ರಂಧ್ರಗಳು ಮಾಡ್ಕೋಬೇಕು ಸರ್. ಅಂದ್ರೆ ಮಷಿನ್ಲಿಂದ ಮಾಡ್ಬೇಕು, ಮಷಿನ್ ಇವು ಬರ್ತಾವ ಸರ್, ಕಟರ್ ಮಷಿನ್ ಬರ್ತಾವ, ಸಣ್ಣ ಸಣ್ಣ ರಂಧ್ರ ಮಾಡ್ಬೇಕು ಸರ್. ಯಾಕಂದ್ರೆ ಆ ಸಣ್ಣ ರಂಧ್ರ ಹೆಂಗಿರ್ಬೇಕಂದ್ರೆ ಅದ್ರೊಳಗೆ ಕಸನೂ ಹೋಗ್ಬಾರ್ದು ಸರ್, ಬಿದ್ದಂತ ನೀರು ಅಷ್ಟೇ ಹೋಗ್ಬೇಕು, ಅಂತ ಸಣ್ಣ ರಂಧ್ರ ಮಾಡ್ಬೇಕು. ಆ ರಂಧ್ರ ಮಾಡಿದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು, ಬೀಳ್ತದ. ಓನ್ಲಿ ಫ್ರೆಶ್ ನೀರ್ ಅಂದ್ರೆ ಚಲೋ ನೀರ್ ಅಷ್ಟೇ ಒಳಗಡೆ ಬೋರ್ನಾಗ ಬೀಳ್ತದೆ. ಹಂಗ್ ಮಾಡಿದ್ರಿಂದ ಡೈರೆಕ್ಟ್ ಈಗ ಬಂದಂತ ನೀರು ಜಮಾ ಆಗಿದಂತ ಟೆಗ್ನಲ್ಲಿ ಜಮಾ ಆಗಿದಂತ ನೀರು ನಿಮ್ದೇ ಬೋರ್ವೆಲ್ಗೆ ಹೋಗ್ಬಿಡ್ತಾವ ಸರ್. ಡೈರೆಕ್ಟ್ ಏನಾಗುತ್ತೆ ಅವಾಗ 90% ನೀರ್ ನೀವೇ ಯುಟಿಲೈಸ್ ಮಾಡಬಹುದ್ರಿ ಬಿದ್ದಂತ ನೀರು. ಈಗ ಕೇಸಿಂಗ್ ರಂಧ್ರ ಮಾಡ್ಕೊಂಡು ಫಿಲ್ಟರ್ ಸುತ್ತಕೊಂಡ ತಕ್ಷಣ ನೆಕ್ಸ್ಟ್ ಅನ್ಬೇಕು ಪೆಬಲ್ಸ್ ಹಾಕ್ಬೇಕು ಸರ್. ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಹಾಕ್ಬೇಕು, ದೊಡ್ಡ ದೊಡ್ಡ ಕಲ್ಲು. ಇವೆಲ್ಲ ಲೋಕಲ್ ಸರ್, ಎಲ್ಲಿಂದ ತರೋದು ಬೇಕಾಗಲ್ಲ. ನೀವು ಲೋಕಲ್ ನೀವು ತಂದು ದೊಡ್ಡ ದೊಡ್ಡ ಕಲ್ಲು ಎಲ್ಲಿ ತನಾಗಬೇಕು ಆ ಫಿಲ್ಟರ್ ಮಟೀರಿಯಲ್ ಮುಚ್ಚೋಗೋ ತರ ಹಾಕ್ಬೇಕು. ನೀವು ಮುಚ್ಚದ ಮ್ಯಾಗ ಇನ್ನ 5 ಫೀಟ್ ಮೇಲ್ಗಡೆ ಉಳಿತದೆ ಸರ್. ನಮ್ಗೆ ಇನ್ನ 5 ಫೀಟ್ ಮೇಲ್ಗಡೆ ಮ್ಯಾಗ ನೀವೇನ್ ಮಾಡಬೇಕು ನೆಕ್ಸ್ಟ್ ಏನ್ ಮಾಡಬೇಕು ಆ ದೊಡ್ಡ ಕಲ್ಲಿಗಿಂತ ಇನ್ನ ಸಣ್ಣ ಕಲ್ಲು ಹುಡುಕ್ಬೇಕು ಸರ್. ನೀವು ಕಾಂಕ್ರೀಟ್ ಹುಡುಗಿರು ಪರವಾಗಿಲ್ಲ, ಅಥವಾ ದೊಡ್ಡ ಕಲ್ಲು ಹುಡುಗಿರು ಅದಕ್ಕಿಂತ ಕಾಂಕ್ರೀಟ್ ಹಾಕಿ ಮುಚ್ಚಿ ಅದು 2 ಫೀಟ್ ಹಾಕ್ಬೇಕು ಸರ್. ನಿಮ್ಗೆ ಈಗ ಎಷ್ಟು ಸರ್ ನಮ್ಗೆ 10 ಫೀಟ್ ಉಳಿತಾ, 10 ಫೀಟಲ್ಲಿ 1/2 ಫೀಟ್ ಏನಾಯ್ತು ರಂಧ್ರಗಳು ಪ್ಲಸ್ ಪೆಬಲ್ಸ್ ಬಂದವು ಸರ್. ಇನ್ನ ಮಿಕ್ಕಿದ 2 ಫೀಟ್ ಮೇಲ್ಗಡೆ ಏನ್ ಹಾಕ್ಬೇಕಂದ್ರೆ ನಾವು ಕಾಂಕ್ರೀಟ್ ಹಾಕ್ಬೇಕು ಸರ್. ಕಾಂಕ್ರೀಟ್ ಆದ್ಮೇಗ ನೆಕ್ಸ್ಟ್ ಇನ್ನ ಮೇಲ್ಗಡೆ ಕಾಂಕ್ರೀಟ್ ಕಿಂತ ಸಣ್ಣ ಮಟೀರಿಯಲ್ ಹಾಕ್ಬೇಕು ಇನ್ನ 1 ಫೀಟ್ ಸರ್. ಇವೆಲ್ಲ ಏನಂತಂದ್ರೆ ಇವೆಲ್ಲ ಫಿಲ್ಟರಿಂಗ್ ಮಟೀರಿಯಲ್ ಸರ್. ಇವೆಲ್ಲ ಈಗ ಅದ್ರ ಮೇಲೆ ನೀವು ಆ ಬೋರ್ಲಿಂದ ಏನಾದ್ರು ಕುಡಿಯೋಕ್ಕೋಸ್ಕರ ಯೂಸ್ ಮಾಡ್ತಿದ್ರ ಅಂದ್ರೆ ನೀವು ಇನ್ನ 1 ಲೇಯರ್ ಚಾರ್ಕೋಲ್ ಹಾಕೋಬೇಕು ಸರ್. ನೀವು ಕುಡಿಯೋಕ್ಕೋಸ್ಕರ ಯೂಸ್ ಮಾಡ್ತೀರಿ ಅಂತಂದ್ರೆ ಆ ಬೋರ್ ಆಮೇಲೆ ನೆಕ್ಸ್ಟ್ ಚಾರ್ಕೋಲ್ ಆದ್ಮೇಲೆ ಇನ್ನ 2 ಫೀಟಲ್ಲಿ ಏನ್ ಮಾಡ್ಬೇಕು ನೀವು 1 ಫೀಟು ಫಿಲ್ಟರ್ ಮಟೀರಿಯಲ್ ಸಿಗ್ತದೆ ಪೇಪರ್, ಅದು ಪ್ಲಸ್ ಉಸುಕ್ ಹಾಕೋಬೇಕು ಸರ್. ಇನ್ನ 1 ಫೀಟ್ ಉಳಿದಲ್ಲಿ ನೀವು ಈ ತರ ಸ್ಟೋರೇಜ್ಗೋಸ್ಕರ ಮಾಡ್ಕೊಂಡಂಗೆ ಮಾಡ್ಕೋಬೇಕು ಸರ್. ಯಾಕಂದ್ರೆ ಬಿದ್ದಂತ ನೀರು ನೀವು ಲೆವೆಲ್ ಮಾಡ್ಕೊಂಡ್ರೆ ಏನಾಗ್ತದೆ ಬಿದ್ದಂತ ನೀರು ಹರಿದೋಗ್ತದೆ ಸರ್. ಹಿಂಗೆ ಈಗ ಬಿದ್ದಂತ ನೀರು ಬಂದಂತ ನೀರು ಅಲ್ಲೇ ನಿಂದಿರ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು, ನಾವು ಹಿಂಗೋಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡ್ಬೇಕು. ಸೊ ಆ ತರ ಮಾಡ್ಕೊಂಡು ನಾವು ಮಾಡ್ಕೊಂಡ್ರೆ ಎಲ್ಲಾ ನೀರು ಏನಾಗುತ್ತೆ ನಿಮ್ ಬೋರ್ವೆಲ್ಗೆ ಶೇಖರಣೆ ಆಗಿ ನೀವು ಮತ್ತೆ ಅದರಲ್ಲಿ ನೀವು ಹೊರಗೆ ಬರಬಹುದು. ಬೋರ್ವೆಲ್ ಬತ್ತೋಗುತ್ತ ಬ್ಯಾಸಿಗೆಯಲ್ಲಿ ಅಥವಾ ನೀರೇ ಬರ್ತಾ ಇಲ್ಲ ಬ್ಯಾಸಿಗೆಯಲ್ಲಿ, ಯಾಕಂದ್ರೆ ಈ ಸಮಸ್ಯೆ ಗುಲ್ಬರ್ಗ ರೀಜನ್ ಅಲ್ಲಿ ಬಹಳ ಇದೆ. ಈಗ ರೆಂಟೆಡ್ ಹೌಸ್ ಆಗಲಿ ಅಲ್ಲೆಲ್ಲ ಏನಾಗುತ್ತದೆ ಬ್ಯಾಸಿಗೆಯಲ್ಲಿ ಜನವರಿ ಬಂದ್ರೆ ಸಾಕು ನೀರು ಬತ್ತೋಗೋದು, ಅದು ಬಹಳ ತುಂಬಾ ಸಮಸ್ಯೆ ಆಗಿದೆ. ಈಗ ನೀವು ಇನ್ನೊಂದು ಏನಂದ್ರೆ ಒಂದೇ ನಿಮ್ಗೆ ರೂಫ್ ಟಾಪ್ ಅಂದ್ರೆ ಮೇಲ್ಚಾವಣಿ ನೀರಿಂದ ಏನಾಗುತ್ತೆ ನೀವು ಸಂಗ್ರಹಣೆ ಮಾಡ್ಕೊಳ್ಳಕ್ ನಿಮ್ಗೆ ಟ್ಯಾಂಕ್ ಕಟ್ಟಿಸ್ಕೊಳಕ್ ಆಗಲಿಲ್ಲ ಅಂದ್ರೂ ಅದೇ ನೀರು ಡೈರೆಕ್ಟ್ ನೀವು ಬೋರ್ವೆಲ್ ರೀಚಾರ್ಜ್ ಬಿಡ್ಬೋದು. ನೀರು ಪೈಪಿನ ಮುಖಾಂತರ ಡೈರೆಕ್ಟ್ ನೀವು ರೀಚಾರ್ಜ್ ಬಿಟ್ಟರೆ ನಿಮ್ ಫಿಲ್ಟರ್ ಮಾಡೋದ್ನು ಅಗತ್ಯ ಇಲ್ಲ, ಟ್ಯಾಂಕ್ ಮಾಡೋದ್ನು ಅಗತ್ಯ ಇಲ್ಲ. ಡೈರೆಕ್ಟ್ ನೀರು ನೀವು ಬೋರ್ವೆಲ್ಗೆ ಬಿಡು, ನಿಮ್ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಆ ಬೋರ್ವೆಲ್ ನೀವು ವಾಪಸ್ ನಿಮ್ ಮನೆಗೋಸ್ಕರ ಬಳಸ್ಕೋಬಹುದು ಈ ನೀರು. ಒಳ್ಳೇದು ಡಾಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ ಅವರ ಇಲ್ಲಿ ತನಕ ಈ ಮಳೆ ನೀರು ಕೊಯ್ಲು ಹೆಂಗ್ ಮಾಡ್ಕೊಳ್ಬೇಕು ಆಮೇಲೆ ಕೊಳವೆ ಬಾಯಿ ಪುನರ್ಭರ್ತಿ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ. ನಮ್ಮ ಕಾರ್ಯಕ್ರಮ ಕೇಳ್ತಾ ಇರೋರು ನಿಮ್ಮನ್ನ ಸಂಪರ್ಕ ಮಾಡಬೇಕು, ಹೆಚ್ಚಿನ ಒಂದು ವಿಷಯ ತಿಳ್ಕೊಳ್ಬೇಕು ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರ ಸರ್? ಎಸ್ ಸರ್. ಸರ್ ನನ್ನ ನಂಬರು 8 8 6 1 4 3 3 5 7 9. ರೈತ ಬಂದ್ರೆ ಇನ್ನೊಂದ್ಸಲ ಡಾಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ ಅವರ ಮೊಬೈಲ್ ನಂಬರ್ ಹೇಳ್ತೀನಿ ನೋಡ್ರಿ, 8 8 6 1 4 3 3 5 7 9. ಡಬಲ್ 8 6 1 4 3 3 5 7 9. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಒಂದು ಚರ್ಚೆ ಮಾಡ್ಬೋದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ ಅವರಿಗೆ, ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ಸರ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ಈ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಾಂತೇಶ್ ಜೋಗಿ ಅವರನ್ನ ಮಾತಾಡಿಸಿ ಈ ಒಂದು ತೋಟಗಾರಿಕಾ ಬೆಳೆ ಒಳಗ ನರ್ಸರಿಯ ಮಹತ್ವ ಏನದ, ನರ್ಸರಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಅದರಿಂದ ಏನೆಲ್ಲ ಅನುಕೂಲತೆಗಳು ಆಗ್ತಾವ, ಯಾವ ರೀತಿ ನಾವು ಖರ್ಚನ್ನ ಕಡಿಮೆ ಮಾಡಬಹುದು ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ ನಮಸ್ಕಾರ ಡಾಕ್ಟರ್ ಮಾಂತೇಶ್ ಜೋಗಿ ಅವರೇ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ಈಗ ಈ ಒಂದು ತೋಟಗಾರಿಕಾ ಬೆಳೆಗಳಿಗೆ ವಿಶೇಷವಾಗಿ ನರ್ಸರಿಯನ್ನ ಹಾಕಿ ಬೆಳೆಗಳನ್ನ ಬೆಳೆದ್ರೆ ಬಹಳ ಲಾಭದಾಯಕ ಆಗ್ತದೆ ಅಂತ ಹೇಳ್ತಿರ್ತಾರ, ಅದಕ್ಕೆ ಯಾವ ರೀತಿ ಲಾಭಗಳು ಆಗ್ತಾವಂತ ಸ್ವಲ್ಪ ನೀವು ಹೇಳ್ತೀರಿ? ಹಾ ಸರ್, ನರ್ಸರಿ ಇದು ಒಂದು ಸಸ್ಯ ಮನೆ ಅಂತ ನಾವು ಹೇಳ್ಬಹುದು. ಅಂದ್ರೆ ಇದರಲ್ಲಿ ತೋಟಗಾರಿಕೆ ಬೆಳೆಗಳು, ಹಣ್ಣು ಬೆಳೆಗಳನ್ನು ಬೆಳಿಬಹುದು, ಮತ್ತೆ ತರಕಾರಿ ಬೆಳೆಗಳು ಮತ್ತು ಪುಷ್ಪ ಕೃಷಿ ಅಂತ ಇರುತ್ತೆ, ಅದನ್ನು ನಾವು ಈ ನರ್ಸರಿಯಲ್ಲಿ ನಾವು ಬೆಳೆಯಬಹುದಾಗಿದೆ ಸರ್. ರೈತರಿಗೆ ನಾರ್ಮಲ್ ಆಗಿ ಹಳೆ ಮೆಥಡ್ಸ್ ಬಿಟ್ಟು ಈ ಹೊಸ ಮೆಥಡ್ ಗಳನ್ನು ನಾವು ಫಾಲೋ ಅಪ್ ಮಾಡಬಹುದು ಸರ್ ಇದರಲ್ಲಿ. ಅಂದ್ರೆ ಸರ್ ಈಗ ಡೈರೆಕ್ಟ್ ಬಿತ್ತೋದಕ್ಕಿಂತ ನರ್ಸರಿ ಒಳಗೆ ನಾವು ಬೀಜಗಳನ್ನ ಹಾಕಿದಾಗ ಅದರಿಂದ ಏನ್ ಸಸಿಗಳು ಬರ್ತಾವಲ್ರಿ, ಆ ಸಸಿಗಳಿಗೆ ಏನಾದ್ರೂ ಹೆಚ್ಚಿನ ಲಾಭ ಸಿಗ್ಲಿಕ್ಕೆ ಸಾಧ್ಯ ಅಂತಾನು? ಹಾ ಖಂಡಿತ ಹೌದು ಸರ್, ಡೈರೆಕ್ಟ್ ಬಿತ್ತೋದ್ರಿಂದ ಮೊಳಕೆ ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ನಾರ್ಮಲಿ, ಬಟ್ ಈ ನರ್ಸರಿಯಲ್ಲಿ ನಾವು ಬೆಳೆತಕ್ಕಂತ ತರಕಾರಿ ಬೀಜಗಳಿಂದ ಒಳ್ಳೆ ಸದೃಢವಾದ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂತ ಸಸಿಗಳನ್ನು ನಾವು ಪಡೆಯಬಹುದಾಗಿದೆ ಸರ್. ಇದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಸಸಿಗಳನ್ನು ಪಡೆಯಲು ಹೆಲ್ಪ್ ಆಗುತ್ತೆ ಸರ್ ಇದರಿಂದ ನಮ್ಗೆ. ಹಂಗಾದ್ರೆ ಮಾಂತೇಶ್ ಅವರು, ಈಗ ನರ್ಸರಿ ಒಳಗೆ ಯಾವ್ಯಾವ ತರಕಾರಿ ಸಸಿಗಳನ್ನ ನಾವು ಬೆಳಿಲಿಕ್ಕೆ ಸಾಧ್ಯದ ಅಥವಾ ನೀವು ಶಿಫಾರಸು ಮಾಡ್ತೀರಿ? ಸರ್, ಸಾಮಾನ್ಯವಾಗಿ ನರ್ಸರಿಯಲ್ಲಿ ತರಕಾರಿ ಬೆಳೆಗಳಾದ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಮತ್ತು ಕುಂಬಳ ಜಾತಿಯ ಸಸಿಗಳಾದ ಕುಕುಂಬರ್, ಸೌತೆಕಾಯಿ ಮತ್ತು ಕಲ್ಲಂಗಡಿ, ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿಯನ್ನು ನಾವು ನರ್ಸರಿಯಲ್ಲಿ ಬೆಳೆಯಬಹುದು ಸರ್. ಇದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಮತ್ತು ಸದೃಢವಾದ ಸಸಿಗಳನ್ನು ನಮಗೆ ಸಿಗುತ್ತೆ ಸರ್. ಕಂಪೇರ್ ಟು ನಾವು ಏರು ಮಡಿಗಳನ್ನು ಮಾಡಿರ್ತೇವೆ ಅದರಲ್ಲಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಸದೃಢವಾದ ನಮಗೆ ಸಸಿಗಳು ಸಿಗುತ್ತವೆ ಸರ್. ಇದರಿಂದ ಒಳ್ಳೆ ಅಡ್ವಾಂಟೇಜ್ ಸರ್ ನರ್ಸರಿಯಿಂದ. ಅಂದ್ರೆ ನರ್ಸರಿ ಒಳಗೆ ಆರೋಗ್ಯಯುತವಾಗಿರುವಂತಹ ಸದೃಢವಾಗಿರುವಂತಹ ಸಸಿಗಳನ್ನ ಸಿಗ್ಲಿಕ್ಕೆ ಸಾಧ್ಯ ಅಂತ ನೀವು? ಹೌದು ಸರ್, ರೋಗ ಮುಕ್ತ ಸಸಿಗಳನ್ನು ನಾವು ಪಡಿಬಹುದು ಸರ್ ಇದರಲ್ಲಿ. ಹಂಗಂದ್ರೆ ಸರ್, ಈಗ ನರ್ಸರಿ ಒಳಗೆ ಸಸಿಗಳನ್ನ ಬೆಳೆಸಲಿಕ್ಕೆ ಬೇಕಾಗುವಂತ ಪಾಟಿಂಗ್ ಮೀಡಿಯಾ ಅಂತಾರಲ್ಲ? ಹೌದು ಸರ್. ಹಂಗಂದ್ರೆ ಏನಂತಾರೆ ಅದು? ಆ ಪಾಟಿಂಗ್ ಮೀಡಿಯಾ ನಾರ್ಮಲ್ ಹಳೆ ಪದ್ಧತಿಯಲ್ಲಿ ರೈತರು ಮಣ್ಣಿನಿಂದ ಏರು ಮಡಿ ಮಾಡಿ ಮಣ್ಣಲ್ಲಿ ನಾವು ಬೀಜಗಳನ್ನು ಹಾಕ್ತಿದ್ರು ಸರ್. ಬಟ್ ಇವಾಗ ಪಾಟಿಂಗ್ ಮೀಡಿಯಾ ಅಂತ ಹೇಳಿ ಕೋಕೋ ಪಿಟ್, ಇದು ಒಂದು ತೆಂಗಿನ ಪದಾರ್ಥ, ತೆಂಗಿನ ನಾರಿನಿಂದ ಜುಟ್ ಅಂತೇವಲ್ಲ ಸರ್ ನಾವು ಸಾಮಾನ್ಯವಾಗಿ, ಆ ಜುಟ್ಟಿಂದ ನಾವು ಅದನ್ನ ಕ್ರಶ್ ಮಾಡಿ ಆ ಜುಟ್ಟನ್ನ ಕೋಕೋ ಪಿಟ್ ಆಗಿ ಪರಿವರ್ತನೆ ಆಗುತ್ತೆ ಸರ್. ಅದು ಅದರಿಂದ ನಾವು ಕೋಕೋ ಪಿಟ್ ಅನ್ನ ನಾವು ಪಾಟಿಂಗ್ ಮೀಡಿಯಾ ಆಗಿ ಯೂಸ್ ಮಾಡಬಹುದು, ರೂಟಿಂಗ್ ಮೀಡಿಯಾ ಆಗಿ ಸಸಿಗಳಿಗೆ ಹೆಲ್ಪ್ ಆಗುವ ತರ ಒಂದು ಮಾಹಿತಿ ಸಿಗುತ್ತೆ ಸರ್ ಕೋಕೋ ಪಿಟ್ ಅಲ್ಲಿ. ಅಂದ್ರೆ ಈಗ ಈ ಕೋಕೋ ಪಿಟ್ ನಮ್ ರೈತರಿಗೆ ಮಾರ್ಕೆಟ್ ನಾಗ ಸಿಗ್ತಂದ್ರೆ ಹೆಂಗ್ರೆ? ಹೌದು ಸರ್, ಕೋಕೋ ಪಿಟ್ ಅವಶ್ಯಕವಾಗಿ ಬೀಜ ಮತ್ತು ಗೊಬ್ಬರದ ಅಂಗಡಿಗಳಲ್ಲಿ ಕೋಕೋ ಪಿಟ್ ಸಿಗುತ್ತೆ. 5 ರೂಪಾಯಿ ಕೆಜಿಗೆ, 1 ಕೆಜಿಗೆ 5 ರೂಪಾಯಿ ಬರುತ್ತಾರೆ. ಕೋಕೋ ಪಿಟ್ ತಗೊಂಡು ನಾವು ನರ್ಸರಿಗೆ ಉಪಯೋಗಿಸಬಹುದು. ಅಂದ್ರೆ ಅಂತ ಬರೀ ಕಾಸ್ಟ್ಲಿ ಏನಿಲ್ಲ ಅಂದಂಗೈತೆ ಕೋಕೋ ಪಿಟ್? ಇಲ್ಲ ಸರ್, ಸರ್ 5 ರೂಪಾಯಿ ಕೆಜಿ ಸಿಗುತ್ತೆ ಸರ್, ಜಾಸ್ತಿ ಏನ್ ಕಾಸ್ಟ್ಲಿ ಇಲ್ಲ ಸರ್ ಇದು. ಸಾಮಾನ್ಯವಾಗಿ ತರಬಹುದು ಸರ್ ಇದು. ಅಂದ್ರೆ ಸರ್, ಈಗ ನೀವು ಆಗಲೇ 2-3 ಸಲ ಹೇಳಿದ್ರಿ ಏರು ಮಡಿ ಅಂತೇಳಿ, ನಮ್ಮ ರೈತರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತ ಸಸಿಗಳನ್ನ ತಯಾರು ಮಾಡ್ಲಿಕ್ಕೆ. ಹಂಗಾದ್ರೆ ಏರು ಮಡಿ ಮತ್ತೆ ಈ ಒಂದು ನರ್ಸರಿ ಇದ್ರೊಳಗೆ ಏನ್ ವ್ಯತ್ಯಾಸ ಅದ? ನರ್ಸರಿ ಒಳಗೆ ಏನೆಲ್ಲ ಆಗ್ತದೆ, ಏರು ಮಡಿ ಒಳಗೆ ಏನೆಲ್ಲ ಇರ್ತದೆ ಅಂತ ರೀ? ಸರ್, ನಾರ್ಮಲಿ 1 ಎಕರೆಗೆ ಏರು ಮಡಿಗಳನ್ನು 10-12 ಏರು ಮಡಿಗಳನ್ನು ನಾವು ನಾರ್ಮಲಿ ಹಳ್ಳಿ ಭಾಷೆಯಲ್ಲಿ ಒಂದು ಗಂಗಾಳ ಮಡಿ ಅಂತ ಮಾಡ್ತಿದ್ರು ಸರ್ ಹಳೆ ಕಾಲದಲ್ಲಿ. ಆ ಮಡಿಗಳಿಂದ ನಾವು ಅಲ್ಲಿ ಎಕ್ಸಾಂಪಲ್ ನಾವು ಟೊಮ್ಯಾಟೊ ಅಥವಾ ಬದನೆಕಾಯಿ, ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ ಬೀಜಗಳನ್ನು ಅಲ್ಲಿ ನಾವು ಅಂದ್ರೆ ಶೋಯಿಂಗ್ ಮಾಡ್ತಿದ್ರು ಸರ್, ಬೀಜ ಬಿತ್ತಿದ್ರು ಸರ್ ಅಲ್ಲಿ ಕೈಯಿಂದ. ಆದ್ರೆ ಈ ನರ್ಸರಿ ಟೆಕ್ನಾಲಜಿ ಅಂತ ಹೊಸ ಟೆಕ್ನಾಲಜಿಯಿಂದ ಪ್ರೋಟ್ರೇ ಅಂತ ಬರುತ್ತೆ ಸರ್, ಪ್ರೋಟ್ರೇ. ಇದರಲ್ಲಿ 74-98 ಸೆಲ್ಸ್ ಇರ್ತಾವ ಸರ್, ಹೋಲ್ಸ್ ಇರ್ತಾವ. ಈ ಹೋಲ್ ಅಲ್ಲಿ ನಾವು ಪ್ರತಿಯೊಂದು ಹೋಲಿಗೆ ಕೋಕೋ ಪಿಟ್ ಹಾಕಿ ಅದ್ರಲ್ಲಿ ಪ್ರತಿಯೊಂದು ಹೋಲಿಗೆ ನಾವು ಒಂದೊಂದು ಬೀಜವನ್ನು ಹಾಕ್ಬೇಕು ಸರ್. ಅಂದ್ರೆ ಮೊದಲು ನರ್ಸರಿಗೆ ಮೊದಲು ಪೋರ್ಟ್ರೇ ಬೇಕು ಅದಕ್ಕೆ? ಪ್ರೋಟ್ರೇ ಬೇಕು ಸರ್, ಪ್ರೋಟ್ರೇ ಮತ್ತೆ ಕೋಕೋ ಪಿಟ್ ಪಾಟಿಂಗ್ ಮೀಡಿಯಾ ಬೇಕು ಸರ್. ಅಂದ್ರೆ ಪ್ರೋಟ್ರೇ ಒಳಗಡೆ ಕೋಕೋ ಪಿಟ್ ಹಾಕಬೇಕು? ಹೌದು ಸರ್, ಕೋಕೋ ಪಿಟ್ ಇದು ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಲ್ಪ್ ಮಾಡುತ್ತೆ ಸರ್, ಮತ್ತು ಬೀಜಗಳ ನಡುವೆ ಕಾಂಪಿಟೇಷನ್ ಅಂತೇವಲ್ಲ ಸರ್ ನಾವು, ಅದಕ್ಕೆ ಕಡಿಮೆ ಆಗುತ್ತೆ ಸರ್. ಇದರಲ್ಲಿ ಸದೃಢವಾದ ಗುಣಮಟ್ಟದ ಸಸಿಗಳನ್ನು ಪಡೆಯಲು ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ 1 ಸೆಲ್ಸ್ಗೆ 1 ಬೀಜವನ್ನು ಹಾಕಿದ್ರಿಂದ ನಮಗೆ ಅಲ್ಲಿ ಎಕ್ಸಾಂಪಲ್ ಬಿಟ್ವೀನ್ ದ ಸಸಿಗಳಿಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಸರ್. ಹೀಗಾಗಿ ನಮಗೆ ಒಂದು ಸದೃಢವಾದ ಸಸಿಗಳು ಬರ್ತವೆ ಸರ್, ಗುಣಮಟ್ಟದ ಸಸ್ಯಗಳು ಬರ್ತವೆ ಸರ್. ಅಂತಂದ್ರೆ ಈಗ ಪ್ರೋಟ್ರೇ ಒಳಗಡೆ ಏನೋ ಬೀಜಗಳನ್ನ ಹಾಕ್ತಾರೆ ರೈತರು? ಎಸ್ ಸರ್. ಆಮೇಲೆ ಏರು ಮಡಿ ಒಳಗೂ ಹಾಕ್ತಿರ್ತಾರೆ, ಕೈಯಿಂದ ಇದು ಮಾಡಿ ಸಾಲೆ ಒಳಗೆ ಹಾಕ್ತಿರ್ತಾರೆ. ಪ್ರಮುಖವಾಗಿ ವ್ಯತ್ಯಾಸ ಏನಾಗ್ತಂತ್ರಿ ಎರಡರೊಳಗೆ? ಪ್ರೋಟ್ರೇಯಲ್ಲಿ ರೋಗ ಮತ್ತು ಕೀಟನಾಶಕಗಳ ಕಡಿಮೆ ಆಗತ್ತೆ ಸರ್. ಬಟ್ ಇಲ್ಲಿ ನಾವು ಏರು ಮಡಿಯಲ್ಲಿ ನಾವು ವಾತಾವರಣದ ಒಂದು ಕ್ಲೈಮೇಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವಲ್ಲ ಸರ್, ಹೊರಗಡೆ ಇರುತ್ತೆ. ಇದು ಪ್ರೋಟ್ರೇ ಅಂದ್ರೆ ನರ್ಸರಿಯಲ್ಲಿ ಪ್ರೊಟೆಕ್ಟೆಡ್ ಇರುತ್ತೆ ಸರ್. ಇದು ಅಂದ್ರೆ ಮ್ಯಾಲೊಂದು ಇದು ಹಾಕಿರ್ತಾರೆ, ಹೊದಿಕೆ ಇರುತ್ತೆ ಸರ್, ನಾವು ನೆಟ್ ಅಂತ ಮೆಸ್ ಅಂತ ಇರ್ತೇವಲ್ಲ ಸರ್, ಪಾಲಿ ಹೌಸ್ ತರ ಹೊದಿಕೆ ಇರುತ್ತೆ. ಇದರಿಂದ ಮಳೆ ಮತ್ತು ಗಾಳಿಯಿಂದ ಏನಾದರೂ ತೊಂದರೆಗಳು ಬಂದ್ರು ನಾವು ಪ್ರೊಟೆಕ್ಟ್ ಮಾಡಬಹುದು ಇಲ್ಲಿ ಪ್ರೋಟ್ರೇ ಅಥವಾ ನರ್ಸರಿಯಲ್ಲಿ. ಬಟ್ ಇಲ್ಲಿ ಏರು ಮಡಿಗಳಿಂದ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಜಾಸ್ತಿ ಮಳೆ ಆದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾವ ಸರ್ ಸಸಿಗಳು. ಹೌದು, ಈ ತರದಿಂದ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಏರು ಮಡಿಗಳಲ್ಲಿ ಬೇರುಕೊಳೆ ರೋಗ ನಾವು ಡ್ಯಾಂಪಿಂಗ್ ಅಪ್ ಅಂತ ಕರಿತೇವೆ ಸರ್, ಇದರಿಂದ ಸಸ್ಯಗಳಲ್ಲಿ ಲಕ್ಷಣ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೇವೆ ಸರ್. ಕಂಪೇರ್ ಟು ನರ್ಸರಿ ಏರು ಮಡಿಗಳ ಲಾಸ್ ಜಾಸ್ತಿ ಆಗ್ತದೆ ಸರ್. ಅಂದ್ರೆ ಪ್ರೋಟ್ರೇ ಒಳಗಡೆ ಒಂದು ರೋಗಗಳ ಬಾಧೆ ಕಡಿಮೆ ಆಗ್ತದೆ ಅಂತ ಅಲ್ಲಿ ನೀವು? ಹೌದು ಸರ್, ಖಂಡಿತ ಕಡಿಮೆ ಆಗುತ್ತೆ ಸರ್. ಮತ್ತ ಕೀಟಗಳ ಬಾಧೆನು ಏನಾದ್ರೂ ಬಂದ್ರೆ ಈ ಪ್ರೋಟ್ರೇ ಒಳಗೆ ಯಾವ ರೀತಿ ಒಂದು ನಿರ್ವಹಣೆ ಮಾಡ್ಬೇಕಂತ್ರಿ? ಕೀಟ ಬಾಧೆ ನಾರ್ಮಲಿ 20 µm ಮೆಸ್ ಇರುತ್ತೆ ಸರ್ ಇದರಲ್ಲಿ ನರ್ಸರಿಯಲ್ಲಿ. ಇದರಿಂದ ಕೀಟಗಳು ಬಾಧೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಅವಕ್ಕೆ ಬಾರ್ಡರ್ ಸುತ್ತಲ ಪಾಲಿ ಹೌಸ್ ಅಥವಾ ನೆಟ್ ಹೌಸ್ ಸುತ್ತಲೂ ನಾವು ಬಾರ್ಡರ್ ಕ್ರಾಪ್ ಆಗಿ ನಾವು ಸೊಗಚಿ ಡ್ಯಾನ್ಸ್ ಅಂತ ಇರ್ತಲ್ಲ ಸರ್, ಅದನ್ನ ನಾವು ಬಾರ್ಡರ್ ಕ್ರಾಪ್ ಹಾಕಿದ್ರಿಂದ ನಮಗೆ ಈ ಮಿಡತೆಗಳ ಕಾಟ ಅಥವಾ ಏನಂತಾರೆ ಇವು ಯಾವ್ದು ಮೈಟ್ಸ್ ಅಪಿಡ್ಸ್ ಏನು ಸಸ್ಯ ಏನು ಅಂತಾರಲ್ಲ ಸರ್, ಈ ತರ ಕೀಟಗಳನ್ನ ತಡೆಗಟ್ಟಲು ನಮಗೆ ಒಂದು ಒಳ್ಳೆಯ ಮಾರ್ಗ ಸರ್ ಇದು ನರ್ಸರಿ. ಅಂದ್ರೆ ಈಗ ನರ್ಸರಿ ಒಂದ್ರ ಬಾಜು ಒಂದ್ ಇಡಬಹುದು, ಹೆಂಗ್ ಜೋಡಿಸ್ಬೇಕು ಹೆಂಗ ಅಂತ ಸರ್ ನರ್ಸರಿ ಒಳಗೆ ಪ್ರೋಟ್ರೆಗಳನ್ನ? ಪ್ರೋಟ್ರೆ ಸರ್ ನಾರ್ಮಲಿ 98 ಸೆಲ್ಸ್ ಇದಿರ್ತದೆ ಸರ್, ನಾರ್ಮಲಿ ಅರೌಂಡ್ ಒಂದು 2 ಇಂಚ್ 2 ಇಂಚ್ ಗ್ಯಾಪ್ ಇಡ್ಬೇಕು ಸರ್ ಇದನ್ನು. ಪ್ರೋಟ್ರೆ ಒಂದು 10 ಬಾಡ್ ಸರ್ ಇದು, 2 ಇಂಚ್ 2 ಇಂಚ್ ನಾವು ನೀರ ಹಾಕ್ಲಿಕ್ಕೆ ಅನುಕೂಲವಾಗಂಗ ನಾವು ನೋಡ್ಕೋಬೇಕು ಸರ್ ಇದನ್ನ. ಬೆಡ್ ಮಾಡ್ಕೊಂಡು ಅಥವಾ ನಾವು ನಾರ್ಮಲಿ ಸ್ಟ್ಯಾಂಡ್ ಅಪ್ ಟು ನಮ್ಗೆ ಆರಾಮ್ಸೆ 1 ಮೀಟರ್ ಸ್ಟ್ಯಾಂಡ್ ಮಾಡ್ಕೊಂಡು ಆ ಸ್ಟ್ಯಾಂಡ್ ಅಲ್ಲಿ ನಾವು ನರ್ಸರಿ ಟ್ರೇಗಳನ್ನ ಇಡಬಹುದು ಸರ್, ಪ್ರೋಟ್ರೇಗಳು ಇಡಬಹುದು, ನೀರ್ ಹಾಕ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ಲಿಕ್ಕೆ ಅವ್ರ ಟ್ರೇಗಳನ್ನ ಇಡಬಹುದು ಸರ್ ನಾವು. ಅಂದ್ರೆ ಈಗ ಒಂದು ಉದಾಹರಣೆಗೆ ಒಂದು ಟೊಮ್ಯಾಟೋ ನರ್ಸರಿ ಮಾಡ್ಬೇಕು ಅಂತಂದ್ರ ಒಂದ್ ಎಕರೆಗೆ ಎಷ್ಟು ಪ್ರೋಟ್ರೇಗಳು ಬೇಕಾಗ್ತವೆ? ನಾರ್ಮಲಿ 1 ಎಕರೆಗೆ 14,000 ಸಸಿಗಳು ಬೇಕು, 12,000 to 14,000 ಸಸಿಗಳು ಬೇಕು ಸರ್. ಒನ್ ಟ್ರೇ ನಾರ್ಮಲಿ 100 ಸಸಿಗಳು ಸಿಗ್ತಾವ ಸರ್, 98 ಸಸಿಗಳು ಸಿಗ್ತಾವ ಸರ್. ಅಂದ್ರೆ ಬಹಳ ಬೇಕಾಗ್ತಾವ ಸರ್ ಪ್ರೋಟ್ರೇಗಳು? ಹೌದ್ ಸರ್, ಬಟ್ ಸಸಿಗಳು ನಿಮ್ಗೆ ಇಲ್ಲಿ ಹೈಬ್ರಿಡ್ ಸೀಡ್ಸ್ ಬಹಳ ಕಾಸ್ಟ್ಲಿ ಇರುತ್ತೆ ಸರ್ ಹೈಬ್ರಿಡ್ ಸೀಡ್ಸ್, ಇದರಿಂದ ನಾವು ಪ್ರೋಟ್ರೇಲಿ ಮಾಡೋದ್ರಿಂದ ಡ್ಯಾಮೇಜ್ ಕಡಿಮೆ ಆಗ ಸರ್, ಅಂದ್ರೆ ಸೀಡ್ಲಿಂಗ್ ಮಾರ್ಟಾಲಿಟಿ ಅಂತ ಕರಿತೀವಿ, ಸೀಡ್ ಅಂದ್ರೆ ಜರ್ಮಿನೇಷನ್ ಆಯ್ತು ಅಥವಾ ಸಾಯೋದು, ಸೀಡ್ ಸತ್ತು ಹೋಗ್ತಾ ಸರ್, ಕೊಳೆ ರೋಗ ಬರುತ್ತೆ ಮತ್ತೆ ಕುತ್ತಿಗೆ ರೋಗ ಬರುತ್ತೆ ಸರ್ ನಾರ್ಮಲಿ ಸೀಡ್ಲಿಂಗ್ಸ್ ಅಲ್ಲಿ ಬೀಜಗಳಲ್ಲಿ. ಈ ತರ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರೋಟ್ರೆ ಒಂದು ಒಳ್ಳೆ ಉಪಾಯ ಇದು ಸರ್. ಅಂದ್ರೆ ಒಂದ್ ಲೆಕ್ಕ ಏನ್ ಅದನ್ನ ಸರ್, 1 ಎಕರೆಗೆ ಎಷ್ಟು ಪ್ರೋಟ್ರೆಗಳಲ್ಲಿ ನಾವು ಬೀಜಗಳನ್ನ ಹಾಕ್ಬೇಕಾಗ್ತದ ಅಂತೇಳಿ? ನಾರ್ಮಲಿ 1 ಎಕರೆಗೆ ಸರ್ ಅಂದ್ರೆ 100 ಅಂತಂದ್ರೆ ಆ ಲೆಕ್ಕದ ಮೇಲೆ ನಮ್ಮ ರೈತರು ಮಾಡ್ಕೊಳ್ಬೇಕಂತ ತರಬೇಕು ಸರ್. ಹೌದ್ ಸರ್. ಅಂತಂದ್ರೆ ಈ ಪ್ರೋಟ್ರೆ ಬಹಳ ಕಾಸ್ಟ್ಲಿ ಇರ್ತಾವ ಹೆಂಗ್ರಿ ಮತ್ತೆ? ಪ್ರೋಟ್ರೆ 1 ಟ್ರೇಗೆ ಸರ್ 10 to 12 ರೂಪಾಯಿ ಬೀಳ್ತದೆ ಸರ್. ಸರ್ ಸ್ವಲ್ಪ ಕಾಸ್ಟ್ಲಿನೇ ಆಗ್ತದೆ, ಮತ್ತೆ ಇದು ಒಂದೇ ಸಲ ನರ್ಸರಿ ಮಾಡಬಹುದಾ ಅಥವಾ ಚಲೋತ್ನ ಇಟ್ಕೊಂಡ್ರೆ ಬಹಳಷ್ಟು ಸಲ ಉಪಯೋಗ ಮಾಡಬಹುದು? ಒಮ್ಮೆ ಪ್ರೋಟ್ರೆ ಪರ್ಚೇಸ್ ಮಾಡಿದ್ರೆ ನೀವು 4 ಸಲ ಯೂಸ್ ಮಾಡಬಹುದು ಸರ್. ಎಕ್ಸಾಂಪಲ್ ಒಂದ್ ಟೊಮ್ಯಾಟೊ ಸೀಡ್ಲಿಂಗ್ಸ್ ಹಾಕಿದ್ರೆ ಒಂದ್ ತಿಂಗಳಿಗೆ ಬಂದ್ಬಿಡುತ್ತೆ ಸರ್ ಅದು. ಅದೇ ತರ ನಾವು ಅದನ್ನ ರೀಯೂಸ್ ಮಾಡಬಹುದು, ಅದ್ ನೀರ್ ಹಾಕಿ ಅದನ್ನ ಮತ್ತೆ ನಾವು ಒಂದ್ ಸ್ವಲ್ಪ ಸನ್ ಡ್ರೈ ಮಾಡ್ಕೊಂಡು ಅಗೇನ್ ನಾವು ಅದನ್ನ ನೆಕ್ಸ್ಟ್ ಬೆಳೆಗೆ ಯೂಸ್ ಮಾಡ್ಕೋಬಹುದು ಸರ್ ಪ್ರೋಟ್ರೆ. ಮತ್ ಇನ್ನೊಂದು ಮಹಂತೇಶ್ವರಿ, ಪ್ರೋಟ್ರೆ ಒಳಗಡೆ ಈ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಮೇಲ್ ಗೊಬ್ಬರ ಸ್ವಲ್ಪ ಕೊಡ್ಬೇಕಾಗ್ತದೆ ಸಸಿಗಳಿಗೆ, ಅದು ಯಾವ ರೀತಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ದೂರ ದೂರ ಇರ್ತಾವಲ್ಲ ತೂತುಗಳು? ಹೌದ್ ಸರ್. ಹೌದ್ ಸರ್. ನಾರ್ಮಲಿ ಸರ್ ಪ್ರೋಟ್ರೆ ನರ್ಸರಿಯಲ್ಲಿ ಪೋಲಿಯರ್ ಸ್ಪ್ರೇ ಅಂತ ಬರ್ತದೆ ಸರ್, ನಾವು ನಾರ್ಮಲಿ ರೋಜ್ ಕ್ಯಾನ್ ಮುಖಾಂತರ ಅಥವಾ ನಮ್ಮ ಸ್ಪ್ರೇ ಮುಖಾಂತರ 94 ಅಂತ ಬರ್ತಾರೆ, 1 gram per liter ನೀರಿಗೆ ನಾರ್ಮಲಿ ಸಿಂಪರಣೆ ಮಾಡಬಹುದು ಸರ್, ಇದರಿಂದ ಸಸ್ಯಗಳ ಬೆಳವಣಿಗೆ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡ್ಬೇಕಂತ ನೀವು? ಹೌದ್ ಸರ್. ಬೆಳೆ ನಾಟಿ ಆದಾಗ ನಾರ್ಮಲಿ ಟೊಮ್ಯಾಟೊ 8 to 10 ದಿನಕ್ಕೆ ಮೊಳಕೆ ಬರುತ್ತಾರೆ, ಒಂದು 15 ದಿನಗಳಂತ ಒಂದು 2 to 3 ಎಲೆ ಬಂದಾಗ ನಾರ್ಮಲಿ ನಾವು ನೈಟ್ರೋಜನ್ ಅಂಶವನ್ನು ಕೊಡಬಹುದು ಸರ್, ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸ್ ಅಂಶವನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಹೌದಲ್ರಿ. ಆ ರೀತಿ ಮಾಡಿದ್ರೆ ಒಳ್ಳೆ ರೀತಿಯ ಪೋಷಕಾಂಶಗಳು ಕೊಟ್ಟಂಗ ಆಗ್ತದಂತ್ರಿ. ಹೌದು. ಮಹಂತೇಶ್ವರ, ಈಗ ಈ ನರ್ಸರಿಯಿಂದ ಸಾಕಷ್ಟು ಅನುಕೂಲಗಳು ಆಗ್ತಾವ ಅಂತ ತಾವು ಹೇಳ ಮುಂದ, ನಮ್ಮ ಸಾಕಷ್ಟು ಜನ ಯುವಕ ರೈತರು ಈಗ ಒಕ್ಕಲತನದೊಳಗ ಬರ್ಲಿತ್ತಾರ, ತೋಟಗಾರಿಕೆ ಬೆಳೆಗಳನ್ನ ಬೆಳೀಲಿತ್ತಾರ, ಅವರು ಈ ನರ್ಸರಿಯನ್ನೇ ಒಂದು ಸ್ವ ಉದ್ಯೋಗವಾಗಿ ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನು? ಯಾಕಂತಂದ್ರೆ ನಾವು ಬಹಳಷ್ಟು ಸಲ ನೋಡ್ತಾ ಇದ್ದೀವಿ ರೈತರಿಗೆ ಕೇಳಿದಾಗ, ಸರ್ ನಾವು ನರ್ಸರಿ ಮಾಡ್ತಾ ಇಲ್ರಿ, ನರ್ಸರಿಯಿಂದಲೇ ನಾವು ಅಗಿಗಳನ್ನು ಸಸಿಗಳನ್ನು ತಂದು ಹಚ್ಚಲಿತ್ತೀವಿ, ನಮ್ಗೆ 20 to 25 ದಿವಸದ ಸಸಿಗಳು ಸಿಗ್ತಾವ ಅಂತ ರೈತರು ಹೇಳ್ತಾ ಇದ್ರು ಅಲ್ಲಿ ಅಲ್ಲಿ. ಹೌದು ಸರ್. ಹೌದು ಸರ್. ಅದಕ್ಕೆ ನಮ್ಮ ಯುವ ರೈತರು ಈ ರೀತಿ ನರ್ಸರಿಯನ್ನ ಸ್ವ ಉದ್ಯೋಗ ಮಾಡ್ಕೊಳ್ಬಹುದು ಹೆಂಗ? ಸರ್ ಇದು ಬೆಸ್ಟ್ ಆಪ್ಷನ್ ಸರ್, ನರ್ಸರಿ ಒಂದು ಲಾಭದಾಯಕ ಹುದ್ದೆ ಆಗಿದೆ ಸರ್, ಇದರಿಂದ ನಾವು ರೈತರು ಅಥವಾ ಸ್ಟಾರ್ಟ್ಅಪ್ ಅಂತ ಅಂತಲ್ಲ ಸರ್, ಇದು ನರ್ಸರಿ ಒಂದು ಆದಾಯವಾಗಿದೆ ಸರ್, ಇದರಿಂದ ನಾವು ಯಂಗ್ ಸ್ಟಾರ್ಸ್ ಅಥವಾ ಈಗೇನ್ ಆನ್ ದ ರೋಡ್ ಇರ್ಬೇಕು ಸರ್, ನರ್ಸರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೈವೇ ಇರ್ತಾವಲ್ಲ ಸರ್, ಹತ್ತಿರ ಇರ್ಬೇಕು, ಹೈವೇ ಹತ್ತಿರ ಇರ್ಬೇಕು, ಮತ್ತೆ ವೆಜಿಟೇಬಲ್ ಬೆಲ್ಟ್ಸ್ ಅಥವಾ ಫ್ರೂಟ್ಸ್ ಬೆಲ್ಟ್ಸ್ ಪ್ಲಾಂಟೇಶನ್ ಬೆಲ್ಟ್ಸ್ ಈ ತರ ಇರ್ಬೇಕು ಸರ್. ಅಂದ್ರೆ ತರಕಾರಿ ಅಲ್ಲದೆ ಬೇರೆ ಹಣ್ಣಿನ ಬೆಳೆಗಳನ್ನು ಸಹಿತ ನರ್ಸರಿ ಬೆಳಿಬಹುದು ಅಂತ್ರಿ ಸಸಿಗಳನ್ನು? ಸರ್ ಹಣ್ಣಿನ ಗಿಡಗಳನ್ನು ನಾವು ನರ್ಸರಿಯಲ್ಲಿ ಬೆಳಿಬಹುದು ಸರ್. ಅಂದ್ರೆ ಯಾವ್ಯಾವ ಬೆಳಿಬಹುದು ಹಣ್ಣಿನ? ಅಂದ್ರೆ ಯಾವ್ಯಾವ ಬರ್ತಾವ ಅಂತ ಅದ್ರೊಳಗೆ ಯಾವ್ಯಾವ ಮಾಡಬಹುದು? ಮಾವಿನಕಾಯಿ, ಸೇಬು ಇದು ಸರಿ, ಸಪೋಟ ಸರ್, ಚಿಕ್ಕು, ಮತ್ತೆ ದಾಳಿಂಬೆ, ಮತ್ತೆ ಬನಾನಾ, ಪಪ್ಪಾಯ. ಅಂದ್ರೆ ಬನಾನಾನು ಮಾಡಬಹುದು ಅದ್ರೊಳಗೆ? ಹಾ, ಬನಾನಾ ಮಾಡಬಹುದು ಸರ್, ಟಿಶ್ಯೂ ಕಲ್ಚರ್ ಅಂತೇಳಿ ಒಂದು ಟೆಕ್ನಾಲಜಿ ಇದೆ ಸರ್, ಅದರಿಂದ ಸ್ವಲ್ಪ ಟಿಶ್ಯೂ ಕಲ್ಚರ್ ಟೆಕ್ನಾಲಜಿ ಸ್ವಲ್ಪ ಕಾಸ್ಟ್ಲಿ ಇದೆ ಸರ್, ಅದರಲ್ಲೇ ಅದನ್ನ ಬಿಟ್ಟು ಬೇಕಾದ್ರೆ ನಾವು ಮ್ಯಾಂಗೋ ಅಥವಾ ಪಪ್ಪಾಳೆ ಮತ್ತೆ ಚಿಕ್ಕು ಮತ್ತೆ ಜಾಪಳಕಾಯಿ ಗವಾ ಅಂತಿರಲ್ಲ ಸರ್, ಅದು ಮತ್ತೆ ಜಾಮೂನು ನೀರ್ಲನ್ನು ಮತ್ತೆ ವಿವಿಧ ಹಣ್ಣುಗಳನ್ನು ಬೆಳೆಯಲು ನಮ್ಗೆ ಇದೊಂದು ಒಳ್ಳೆ ಅವಕಾಶ ಸರ್. ಅಂತಂದ್ರೆ ಅದ್ರ ಪ್ರೋಟ್ರೇ ಸೈಜ್ ಬೇರೆ ಇರ್ತಿರ್ಬೇಕಲ್ಲ ಸರ್? ನಾರ್ಮಲಿ ವೆಜಿಟೇಬಲ್ ಅಷ್ಟೇ ನಾವು ಪ್ರೋಟ್ರೇಸ್ ಯೂಸ್ ಮಾಡ್ತೇವೆ ಸರ್, ಈ ಫ್ರೂಟ್ ಹಣ್ಣಿನ ತರಕಾರಿಗಳಿಗೆ ನಾವು ಪಾಟ್ಸ್ ಯೂಸ್ ಮಾಡ್ತೀವಿ ಅಥವಾ ಪಾಲಿಬ್ಯಾಗ್ಸ್ ಅಂತ ಇರ್ತಲ್ಲ ಸರ್, ಸಣ್ಣ ಸಣ್ಣ ಪಾಲಿಬ್ಯಾಗ್ಸ್, ಕೆಜಿ ಪಾಲಿಬ್ಯಾಗ್ಸ್ ಈ ತರ ಬರ್ತದೆ ಸರ್. ಈಗ ಪಾಲಿಬ್ಯಾಗ್ಸ್ ಬೇರ್ ದೊಡ್ಡ ಇರೋದ್ರಿಂದ ಗಾತ್ರದಲ್ಲಿ ದೊಡ್ಡ ಇರೋದ್ರಿಂದ ಪಾಲಿಬ್ಯಾಗ್ಸ್ ಯೂಸ್ ಮಾಡ್ತೇವೆ, ಪ್ರೋಟ್ರಿ ಯೂಸ್ ಮಾಡೋದಿಲ್ಲ ಸರ್. ಓನ್ಲಿ ತರಕಾರಿ ಗಳಲ್ಲಿ ಜಾಸ್ತಿ ನಾವು ಪ್ರೋಟ್ರಿ ಯೂಸ್ ಮಾಡ್ತೇವೆ ಸರ್. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮಹಂತೇಶ್ವರ, ಏನಂತಂದ್ರ ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತರು ಅಥವಾ ಯುವಕರು ಈ ನರ್ಸರಿಗಳನ್ನ ಮಾಡಬೇಕು, ಲಾಭದಾಯಕವಾಗಿ ಮಾಡಬೇಕು ಅಂತಂದ್ರೆ ಬರೀ ನಮ್ಮ ಇಷ್ಟು ಸಂದರ್ಶನ ಕೇಳಿದ್ರೆ ಉಪಯೋಗ ಆಗೋದಿಲ್ಲ, ಏನಂತಂದ್ರೆ ಅವ್ರಿಗೆ ಒಂದು ತರಬೇತಿ ಬೇಕಾಗ್ತದೆ ಕುಲಂಕುಷವಾಗಿ. ಅದಕ್ಕೆ ಇಂಥ ತರಬೇತಿ ಎಲ್ಲಿ ಸಿಗ್ತದೆ? ನಿಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ ಸಿಗ್ತದೋ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗ್ತದೋ ಹೆಂಗಂತಾರೆ? ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ ಸರ್, ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲೂ ನಾವು ಸಿಗುತ್ತೆ ಸರ್. ಈ ತರ ಸಸಿಗಳ ಉತ್ಪಾದನೆ ಒಂದು ಮಾಹಿತಿ ಸಿಗುತ್ತೆ ಸರ್. ಕಾಲೇಜುಗಳಲ್ಲಿ ನಾವು ರೈತರು ಬಂದ್ರು ನಾವು ಅವ್ರಿಗೆ ತಿಳಿಸ್ಕೊಡ್ತೇವೆ ಸರ್, ನರ್ಸರಿ ಇದೊಂದು ಲಾಭದಾಯಕ ಹುದ್ದೆ, ನರ್ಸರಿ ಯಾವ ತರ ಮಾಡ್ಬೇಕು, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಇದರಿಂದ ಅವರಿಗೆ ಸಬ್ಸಿಡಿ ಅಥವಾ ಎಲ್ಲ ಯೋಜನೆಗಳು ತೋಟಗಾರಿಕೆ ಇಲಾಖೆಯಿಂದ ಒಲಿಯುತ್ತೆ ಸರ್. ಅಂತಂದ್ರೆ ನಿಮ್ಮ ಹತ್ರ ನೀವು ಮಾಹಿತಿ ಕೊಡ್ತೀರಿ, ಕೃಷಿ ವಿಜ್ಞಾನ ಕೇಂದ್ರಗಳೊಳಗೂ ಸಹಿತ ಇದ್ರ ಬಗ್ಗೆ ತರಬೇತಿ ಇರ್ತದ, ತೋಟಗಾರಿಕಾ ಇಲಾಖೆ ಒಳಗೂ ಎಲ್ಲ ಇರ್ತದ, ಮತ್ತೆ ಅದಕ್ಕೆ ಏನ್ ಬೇಕು ಧನ ಸಹಾಯ ಸಬ್ಸಿಡಿ ಸಿಗುವಂತದ್ದು ಎಲ್ಲ ಸಿಗ್ತದೆ ಅಂತ ನಾವು ಹೇಳ್ತೀರಿ. ಹೌದು ಸರ್, ತೋಟಗಾರಿಕೆ ಇಲಾಖೆಯಿಂದ ಧನ ಸಹಾಯನೇ ಸಿಗುತ್ತೆ ಸರ್. ಪಾಲಿಹೌಸ್ ಮಾಡಬಹುದು, ನರ್ಸರಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ಲಿ, ತೋಟಗಾರಿಕೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನಾವು ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಅಥವಾ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲೂ ರೈತರು ಬಂದು ಕೇಳಬಹುದು ಸರ್. ಆಮೇಲೆ ಬೀದರ್ನಲ್ಲೂ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸರ್, ಅಲ್ಲೂ ಸಹಿತ ಭೇಟಿ ಅಲ್ಲಿನೂ ಹೋಗ್ಬೋದು ಸರ್. ಅಂತಂದ್ರೆ ಇಂಥದ್ದು ಏನಾದರೂ ನಮ್ಮ ರೈತರು ಮಾಡ್ಬೇಕಂತಂದ್ರೆ ಒಂದು 7-8 ಜನ ಒಂದು ಗುಂಪು ಮಾಡ್ಕೊಂಡು ಹೋದ್ರೆ ಅವ್ರಿಗೆ ತರಬೇತಿ ಕೊಡ್ಲಿಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಹಾ ಎಸ್ ಸರ್, ಒಂದು 8-10 ಜನ ಬಂದ್ರೆ ನಾವು ಆರಾಮ್ಸೆ ತರಬೇತಿಯನ್ನು ನಾವು ರೆಡಿ ಮಾಡ್ಕೋತೀವಿ ಸರ್. ಅಂತಂದ್ರೆ ಮಹಂತೇಶ್ವರ, ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತರು ಅಥವಾ ಯುವಕರು ಯುವತಿಯರು ನಿಮ್ ಜೊತೆಗೆ ಮಾತಾಡ್ಬೇಕು, ಇನ್ನ ಒಂದು ಹೆಚ್ಚಿನ ಮಾಹಿತಿ ತಗೊಳ್ಬೇಕು ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತಾರೆ? ಎಸ್ ಸರ್, 810-810 5453 5 3 8 7 3 8 7 3. ರೈತ ಬಂದರೆ ಡಾಕ್ಟರ್ ಮಹಂತೇಶ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 810-045-4538-73. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೋದು, ಆಮೇಲೆ ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ಬೋದು. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಂಡಿರುವಂಥ ಡಾಕ್ಟರ್ ಮಹಂತೇಶ್ ಜೋಗಿ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಈಗ ಕೇಳಿ ವೀರಣ್ಣ ಬಂಟನಳ್ಳಿ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ, ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ, ಬವದೋಳು ಬೇಗ ಬಾ, ಸತ್ಯ ಶಾಂತಿ ತೋರು ಬಾ, ಹಾರ ಕೂಡ ಯೋಗಿ ಬಾ, ಚನ್ನ ಬಸವಗರಿಗೆ ಬಾ, ಹಾರ ಕೂಡ ಯೋಗಿ ಬಾ, ಚನ್ನ ಬಸವಗರಿಗೆ ಬಾ, ದಾರಿ ದೀಪವಾಗಿ ಬಾ, ಜ್ಞಾನ ಜ್ಯೋತಿಯಾಗಿ ಬಾ. ಅಂಧಕಾರ ಮುಸುಕಿದೆ, ದಾರಿ ಕಾಣದಾಗಿದೆ, ಅಂಧಕಾರ ಮುಸುಕಿದೆ, ದಾರಿ ಕಾಣದಾಗಿದೆ, ಭಯ ತುಂಬಿ ಹೋಗಿದೆ, ಜೀವ ಬೇಸರಾಗಿದೆ, ಬಾಳು ಬೆಂದು ಹೇ ತಂದೆ ದರ್ಶನ ನೀಡಿದೆ, ಬಾಳು ಬೆಂದು ಹೇ ತಂದೆ ದರ್ಶನ ನೀಡಿದೆ, ಮಾಯ ಸುತ್ತಿಕೊಂಡಿದೆ ಏನು ಕಾಣದಾಗಿದೆ,